ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್. ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಸೆ ಜಲ್ದಿ ಖೇತಿ ಶುರೂ ಕರೂಂಗಾ. ಮಾಟಿ ಸೆ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಕೃಷಿ ಅನುಭವ. ಈ ವಿಷಯವಾಗಿ ಸಿದ್ದಾಪುರದ ರಮೇಶ್ ಕೇರಿಯಾ ನಾಯ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ರಮೇಶ್ ಕೇರಿಯಾ ನಾಯ್ಕ ಇದ್ದಾರೆ. ಇವರು ಸಿದ್ದಾಪುರ ತಾಲೂಕಿನ ಚನ್ಮಾವು ಗ್ರಾಮದವರು. 3 ಎಕರೆ ಜಮೀನು, ಅದರಲ್ಲಿ ತೋಟಗಾರಿಕೆ, ಆಹಾರ ಧಾನ್ಯ, ತರಕಾರಿ, ಹೈನುಗಾರಿಕೆ, ಹೀಗೆ ಏನೇನು ಸಾಧ್ಯನೋ ಅವು ಎಲ್ಲವನ್ನು ಕೂಡ ಮಾಡ್ತಾಯಿದ್ದಾರೆ. ಒಬ್ಬ ಸಣ್ಣ ರೈತರಾಗಿ ನಾವು ಸುಮ್ಮನೆ ಕೂಡಬಾರ್ದು, ನಮಗೆ ಸಾಕಷ್ಟು ಕೆಲಸ ಸಿಗಬೇಕು ಕೈ ತುಂಬ ಅಂತೇಳಿ ಅವರು ಹೇಳ್ತಾ ಇದ್ರು. ಹೇಗಿಲ್ಲ ಇವನ್ನೆಲ್ಲ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ರಮೇಶ್. ನಮಸ್ಕಾರ ಸರ್. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್. ಸಂಬಂಧಪಟ್ಟಂಗೆ ಗದ್ದೆಲ್ಲೂ ಮಾಡ್ತೇವೆ, ಮತ್ತೆ ಅಲ್ಲೂ ಕೆಲವೊಂದು ಗದ್ದೆಲ್ಲೇ ತರಕಾರಿನೂ ಮಾಡ್ತೇವೆ. ಅಷ್ಟು ತರಕಾರಿ ಅದು ಹೆಂಗ್ ಮಾರಾಟ ಮಾಡುದು, ಹೆಂಗ್ ಕಟಾವು? ಫಸ್ಟ್ ವರ್ಷ ನಾವು ಈ ಶಾಲೆ ಸ್ಕೂಲಿಗೆ ಕೊಟ್ಟಿದ್ವಿ ಬಿಸಿ ಊಟಕ್ಕೆ, ಕೋಲ್ಸಿರ್ಸಿ ಅಂತ ಒಂದು ಹಳ್ಳಿ ಇಲ್ಲೇ ಸ್ಕೂಲಿಗೆ ಕೊಟ್ಟಿದ್ವಿ. ಆಮೇಲೆ ಹೆಚ್ಚುವರಿ ನಾವು ಮಾರ್ಕೆಟಿಗೆ ಹೋಲ್ಸೇಲ್ ಆಗಿ ಕೊಡ್ತಿದ್ವಿ. ಮಾರ್ಕೆಟು ರೇಟು ಜಾಸ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬೆಳೆದಂತ ಬೆಳೆಯನ್ನ ಮಾರಾಟ ಮಾಡ್ಬೇಕಲ್ಲ ಸರ, ಮಾಡ್ತೇವೆ. ಜೊತೆಗೆ ಕಬ್ಬು ಹಾಕ್ತೇವೆ, ಕಬ್ಬು ಮಾಡಿದ್ವಿ, ಶುಂಠಿ ಇದೆ. ತರಕಾರಿ ಒಳಗೆ ಎಲ್ಲವನ್ನು ಕೂಡ ಒಂದು ಸ್ಕೂಲ್ಗೆ ಕೊಟ್ಬಿಡುದು? ಹಿಂಗೆ ಕೊಡ್ಬೋದು ಸರ, ಇಲ್ಲ ಅಂತಲ್ಲ, ಕೊಟ್ಟೆನೋ ಚೆನ್ನಾಗಿದೆ, ಬಿಸಿ ಊಟಕ್ಕೆ ತಗೊಳ್ತಾರೆ ದೊಡ್ಡ ಪ್ರಮಾಣದಲ್ಲಿ. ಈಗ ಏನಂತಂದ್ರೆ ದೊಡ್ಡ ಪ್ರಮಾಣ ಮಾಡುವಾಗ ನಾವೇ ಮಾಡಿದವಾಗ ಲಾಭದಾಯಕ ಆಗುತ್ತದೆ, ಆಗಲು ಆಳಲ್ಲ ತಗೊಂಡು ಮಾಡಿದವಾಗ ಲಾಭದಾಯಕ ಕಷ್ಟ ಈಗೊಂದು ಕೂಲಿ ರೇಟಲ್ಲೇ. ಹಂಗೆ ನಾವೀಗ ಮಾಡ್ತೇವೆ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅಂತಂದ್ರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ವಿ, ನಾವೇ ಮಾಡೋದು ನಮ್ಮ ಮನೆಯವರು. ನಾವು ಮತ್ತೆ ನಾವು ಕೆಎಂಎಫ್ ಡೈರಿ ಸೆಕ್ರೆಟ್ ಇದ್ವಿ ಸರ್, ಅದು ನಿಭಾಯಿಸ್ಬೇಕು. ಅಡಿಕೆ ತೋಟ ನೋಡ್ಕೋಬೇಕು, ಗದ್ದೆ ನೋಡ್ಕೋಬೇಕು, ಶುಂಠಿ, ಕಬ್ಬು, ತರಕಾರಿ ಯಾವುದು ಖಾಲಿ ಇಲ್ಲ. ಲಾಭ ಲಕ್ಷಣ ಸೆಕೆಂಡ್ರಿ, ಬಟ್ ನಾವು ಕೃಷಿಕರಾಗಿ ಕೃಷಿಕರ ಮಗನಾಗಿ ನಾವು ಕೃಷಿ ಮಾಡ್ತೇವೆ, ಇಂಟ್ರೆಸ್ಟ್ ಇದೆ, ಮಾಡ್ತೇವೆ. ಮನೆಯವರು ಜೊತೆಗೆ ನಮಗೆ ಸಪೋರ್ಟ್ ಮಾಡ್ತಾರೆ, ಮಾಡ್ತೇವೆ. ಶುಂಠಿನೂ ಎಷ್ಟು ಹಾಕಿರಿ? ಶುಂಠಿ 1 ಕ್ವಿಂಟಲ್ ಹಾಕಿವಿ ಸರ್. ಅದನ್ನು ನೋಡ್ಕೋಬೇಕು ಸರ್. ಅಲ್ಲ, ಇವೆಲ್ಲವನ್ನು ಮಾಡಲಿಕ್ಕೆ ಶ್ರಮ ಆಗುತ್ತಾ? ಶ್ರಮನೂ ಆಗುತ್ತೆ ಸರ, ಮತ್ತೆ ನಮಗೆ ಖುಷಿ ಅನಿಸುತ್ತೆ. ಬೇರೆ ಕಡೆ ನಮ್ಗೆ ತಿರುಗಾಟ ಮಾಡ್ಲಿಕ್ಕೆ ಅನಾವಶ್ಯಕ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಎಲ್ಲ ಇಂಟ್ರೆಸ್ಟ್ ಆಗ ಜವಾಬ್ದಾರಿ ಇರೋದಕ್ಕಾಗಿ, ಜೊತೆಗೆ ಹೈನುಗಾರಿಕೆನೂ ಮಾಡ್ಕೋಬೇಕು, ಬೆಳಿಗ್ಗೆ ಸಂಜೆ ಹಾಲಿನ ಸೊಸೈಟಿ ನೋಡ್ಕೋಬೇಕು. ಹಾಲಿನ ಸೊಸೈಟಿ ಅಂತಂದ್ರೆ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ, ಬೆಳಿಗ್ಗೆ ಸಂಜೆ ನೋಡ್ತೇವೆ. ಮಿಕ್ಕಿ ಟೈಮಲ್ಲಿ ಈ ಕೆಲಸ ಮಾಡ್ತೇವೆ, ಮನೆಯವರು ಸಪೋರ್ಟ್ ಮಾಡ್ತೇವೆ, ನಾವು ಮಾಡ್ತೇವೆ. ನೀರಾವರಿ ಇದೆ? ನೀರಾವರಿ ಬಾವಿ ಇದೆ ಸರ್, ಬಾವಿ ಇದೆ, ಕರೆಂಟ್ ಪಂಪ್ ಹಾಕೋದು. ತರಕಾರಿ ಸಾವಯವದಲ್ಲಿ ಬೆಳೆಯುದು ಅಥವಾ ರಾಸಾಯನಿಕ? ಸಾವಯವದಲ್ಲೇ ಬೆಳಿತೇವೆ ಸರ್, ದೊಡ್ಡ ಪ್ರಮಾಣದಲ್ಲಿ ಸಾವಯವದಲ್ಲಿ ಬೆಳಿತೇವೆ. ನೆಕ್ಸ್ಟ್ ಸ್ವಲ್ಪನಾದ್ರೂ ರಾಸಾಯನಿಕ ಹಾಕ್ಲೇಬೇಕಾಗುತ್ತೆ ಲಾಸ್ಟಿಗೆ, ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹಾಕ್ತೇವೆ, ಜಾಸ್ತಿ ಹಾಕಲ್ಲ. ಈ ಮೂಲಂಗಿ ಎಲ್ಲ ಬೆಳೆದ್ರೆ ನಾವು ಯಾವುದೇ ರಾಸಾಯನಿಕ ಉಪಯೋಗಿಸೋದಿಲ್ಲ, ಔಷಧಿ ಹಾಕಲ್ಲ, ರಾಸಾಯನಿಕ ಗೊಬ್ಬರ ಹಾಕಲ್ಲ, ಕೊಟ್ಟಿಗೆ ಗೊಬ್ಬರದಲ್ಲೇ ಮಾಡ್ತೇವೆ. ನಾವು ಹೈನುಗಾರಿಕೆ ಜೊತೆಗೆ ಇರೋದಕ್ಕಾಗಿ ಒಳ್ಳೆ ನಮಗೆ ಗೊಬ್ಬರ ಸಿಗುತ್ತೆ, ಕೊಟ್ಟಿಗೆ ಗೊಬ್ಬರ ಖರೀದಿ ಮಾಡೋದಕ್ಕಿಂತ ನಾವೇ ಸ್ವಂತ ಕೊಟ್ಟಿಗೆ ಗೊಬ್ಬರ ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಬೆಳೆಗೆ ತುಂಬಾ ಉತ್ತಮವಾಗಿ ನಮ್ಮ ಬೆಳೆ ಸಿಗುತ್ತೆ. ಎಷ್ಟು ಸಿಗುತ್ತೆ ನಿಮ್ಗೆ ಗೊಬ್ಬರ? ಹಂಗಾದ್ರೆ ಗೊಬ್ಬರ ನಮ್ಗೆ ಸುಮಾರು ಈ ಟ್ರ್ಯಾಕ್ಟರ್ಲ್ಲಿ ತಗೊಂಡವಾಗ ಒಂದು 10 ಲೋಡ್ ಸಿಗುತ್ತೆ ಸರ್. ಹೌದು, 10 ಲೋಡ್ ನೀವು 3 ಎಕರೆಗೆ ಹಾಕ್ತೀರಿ? ಹಾಕ್ತೇವೆ, ನಾವು ಕೊಡಲ್ಲ ಸರ್, ನಮ್ಮ ಜಮೀನಿಗೆ ಹಾಕೊಳ್ತೀವಿ. ಪ್ರತಿ ವರ್ಷ ಅಷ್ಟು ಹಾಕ್ಬೇಕು? ಹೌದು. ಬರೀ ಸಗಣಿ ಗೊಬ್ಬರನು ಅಥವಾ ಅದಕ್ಕೆ ಕಸ ಕಡ್ಡಿ ಏನು ಸಿಗುತ್ತೆ? ಸಗಣಿ ಅಂತಂದ್ರೆ ಅದಕ್ಕೆ ಮಿಕ್ಸ್ ಮಾಡ್ತಾರೆ, ಹುಲ್ಲು ಮತ್ತೆ ಸೊಪ್ಪು ದರ್ಕು ಈ ತರ ವೇಸ್ಟ್ ಎಲ್ಲ ಹಾಕಿ ಗೊಬ್ಬರ ಪ್ಯೂರ್ ಗೊಬ್ಬರ ಮಾಡ್ಕೊಳ್ತೇವೆ. ಎರೆ ಗೊಬ್ಬರ ಹಂಗೇನು ಮಾಡಿಲ್ಲ, ಆ ಟೈಪ್ ಮಾಡಿಲ್ಲ ಸರ್, ಬೇಕಾಗಿಲ್ಲ. ಇಲ್ಲ, ಸರಿ ಇರುತ್ತೆ, ಬಿಟ್ಟರೆ ನಮ್ಮ ಸಗಣಿ ಗೊಬ್ಬರನೇ. ಮಳೆಗಾಲದೊಳಗೆ ಯಾವ ಬೆಳೆ ನಿಮಗೆ? ಮಳೆಗಾಲದಲ್ಲಿ ಅಂತಂದ್ರೆ ಸರ, ಈಗ ನಾವು ಗದ್ದೆ ಭತ್ತ ಬೆಳಿತೇವೆ, ಮಳೆಗಾಲದಲ್ಲಿ ನಾವು ಈಗ ಶುಂಠಿ ಹಾಕಿರ್ತೇವಲ್ಲ ಅದ್ರ ಕೆಲಸ ಮಾಡ್ತೇವೆ, ಮತ್ತೆ ಕಬ್ಬು ಹಾಕೊಂಡಿರ್ತೇವೆ, ಕಬ್ಬಿನ ಕೆಲಸನೇ ಇರುತ್ತೆ. ಮತ್ತೆ ತರಕಾರಿ ಎಲ್ಲ ಮಳೆಗಾಲದಲ್ಲಿ ಮಾಡಲ್ಲ ಸರ್, ಹಾಕಿದ್ರೆ ಕೊಳತು ಹೋಗ್ಬಿಡುತ್ತೆ. ಹಾ, ಕೊಳತು ಹೋಗುತ್ತೆ, ಮತ್ತೆ ನೀರು ಜಾಸ್ತಿ ಇರೋದ್ರಿಂದ ಕಷ್ಟ ಸ್ವಲ್ಪ. ನಮ್ಮ ಕಡೆ ಮಳೆ ಜಾಸ್ತಿ ಅಲ್ಲ ಸರ್. ಗದ್ದೆ ಎಷ್ಟು ಮಾಡೋದು ನೀವು? ನಾವು ಗದ್ದೆ 2 ಎಕರೆ ಸರ್. 2 ಎಕರೆ ಗದ್ದೆ ಅನಿವಾರ್ಯ, ಮತ್ತೆ ಅಷ್ಟು ಬೆಳಿಲೇಬೇಕು. ಹೌದು, ಬೆಳಿಲೇಬೇಕು. ಅದನ್ನ ಅಷ್ಟು ಭತ್ತವನ್ನ ಏನ್ ಮಾಡ್ತೀವಿ? ಮಾರಾಟ ಮಾಡ್ತೀವಿ ಸರ್. ಊಟಕ್ಕೆ ಜಾಸ್ತಿ ಬೇಡ, ಒಂದು 10-12 ಚೀಲ ಸಾಕಾಗುತ್ತೆ ನಮಗೆ, ಮಿಕ್ಕಿದ್ದು ಮಾರಾಟ ಮಾಡ್ತೀವಿ. ಭತ್ತನ ಮಾರೋದು ಅಥವಾ ಅದನ್ನ ಅಕ್ಕಿ ಮಾಡಿ ಮಾರೋದು? ಇಲ್ಲ, ಭತ್ತನೇ ಮಾಡ್ತೀವಿ, APMC ಕೊಡ್ತೀವಿ. ಹಂಗಾದ್ರೆ ನಿಮಗೆ ಭತ್ತದಿಂದ ಒಂದು ಸ್ವಲ್ಪ ಬರುತ್ತೆ. ಹೌದು ಸರ್, ಮತ್ತೆ 30,000 ರೂಪಾಯಿ, ಸುಮಾರು 30,000-35,000 ರೂಪಾಯಿ ಸಿಗುತ್ತೆ ಭತ್ತದಿಂದ. ಹೌದು ಸರ್, ವರ್ಷಕ್ಕೆ. ಹಂಗಾದ್ರೆ ತರಕಾರಿಯಿಂದ ಅದು 2 ಎಕರೆನು ನಿಮಗೆ ತರಕಾರಿ ಹಾಕ್ಲಿಕ್ಕೆ ಆಗುತ್ತಾ ಇಲ್ಲ ಅಥವಾ ಮತ್ತೆ ಜೋಳ ಅವಂತಿಂತವೆಲ್ಲ? ಇಲ್ಲ, 2 ಎಕರೆಗೂ ತರಕಾರಿ ಹಾಕಲ್ಲ ಸರ್. ಫಸ್ಟ್ ಒಂದು ಟೈಮ್ ಹಾಕಿದ್ವಿ, ಒಂದ್ಸಲ ಹಾಕಿದ್ವಿ, ಈಗ ಒಂದು 2-3 ವರ್ಷದ ಹಿಂದೆ. ಸುಮಾರು 1.5 ಲಕ್ಷ ರೂಪಾಯಿ ಇನ್ಕಮ್ ತೆಗೆದಿದ್ವಿ ತರಕಾರಿಯಲ್ಲಿ. ತರಕಾರಿಯಲ್ಲಿ ಅದು 3-4 ತಿಂಗಳೊಳಗೆ? ಹಾ, 3-4 ತಿಂಗಳೊಳಗೆ ಎಲ್ಲ ತರಕಾರಿನೂ ಮಾಡಿದ್ವಿ. ನಮಗೆ ಕೃಷಿ ಇಲಾಖೆಯವರು ವಿಸಿಟ್ ಕೊಟ್ಟು ತುಂಬಾ ಖುಷಿ ಕೊಟ್ಟಿದ್ರು. ಎಷ್ಟೆಷ್ಟು ಮಾಡೋದು ಅದು? ಒಂದೊಂದು 10-10 ಗುಂಟೆ ಹಂಗ? ಹಂಗೆ ನಾವು ಮಡಿ ಮಾಡ್ಕೊಳ್ತೇವಲ್ಲ ಸರ್ ಗಿಡನ. ಈಗ ಬದನೆ ಗಿಡಕ್ಕೊಂದು ಪಾರ್ಟು, ಮೆಣಸಿನ ಗಿಡಕ್ಕೊಂದು ಪಾರ್ಟು, ಬೆಂಡೆಗೊಂದು ಪಾರ್ಟು, ಅವರೇ ಗಿಡಕ್ಕೊಂದು, ಮತ್ತೆ ಗಿಡ ಅವರಿಗೆ ಒಂದು ಪಾರ್ಟ್, ಈ ಟೈಪು ಪಾರ್ಟ್ ಪಾರ್ಟ್ ಪಾರ್ಟ್ ಮಾಡ್ಕೊಂಡು ಮಾಡ್ತೀವಿ ಸರ್. ಈಗ ಅವರೇ ಒಮ್ಮೆ ಕಟಾವಿಗೆ ಬರಲ್ಲ? ಬರುತ್ತಲ್ಲ ಸರ್. ಈಗ ಫಸ್ಟ್ ಮೂಲಂಗಿ ಅಂತಂದ್ರೆ ಸುಮಾರು 40 ದಿವಸಕ್ಕೆ ಕಟಾವ್ ಬಂದ್ಬಿಡುತ್ತೆ. ಬರುತ್ತೆ ಈ ಬದನೆ ಅವನ್ನೆಲ್ಲನೂ ಬಿಡಿಸಿ ನೀವು ಮನೆಯವರೇ ಮಾಡೋದು? ಹೌದು, ನಾವು ಮಾಡ್ತೀವಿ ಸರ್. ಬೀಜ ತಂದ್ಬಿಟ್ಟು ನಾವು ಇಲ್ಲಿ ಸಿಡ್ಸಿ ನಮ್ಮ ಸಿದ್ದಾಪುರದಲ್ಲಿ ಸಿಗಲ್ಲ, ನಾವು ಸಿರ್ಸಿ ಹೋಗ್ಬೇಕು ಇಲ್ಲಂತಂದ್ರೆ ಸೊರಬಕ್ಕೆ. ಸೊರಬ ಹೋಗಿ ಬೀಜ ತಗೊಂಡು ಬಂದು ಇಲ್ಲಿ ಮಡಿ ಮಾಡಿಕೊಂಡು ಆಮೇಲೆ ನಾಟಿ ಮಾಡಿ ಬೆಳಿತೀವಿ. ತಳಿ ಗೊತ್ತಾಗುತ್ತೆ ನಿಮ್ಗೆ ಅಂತದ್ದು? ಹೈಬ್ರಿಡ್ ತಳಿ ಅಂದ್ರೆ ಸೀಡ್ಸ್ ಅಲ್ಲೇ ನಾವು ಕೇಳಿದವಾಗ ಅವರು ಒಳ್ಳೆ ತಳಿ ಕೇವು ಕೊಡ್ತಾರೆ, ಯಾವ್ದು ಫೇಲ್ ಆಗಲ್ಲ ಸರ್. ಅವ್ನು ಮಾರುವಂತ ಅಂಗಡಿನೇ ಇರ್ತಾವ ರೈತರು? ಇಲ್ಲ, ಮಾರುವಂತ ಅಂಗಡಿನ ಇಲ್ಲ ಸರ್, ರೈತರಲ್ಲಿ ಖರೀದಿನೂ ಮಾಡ್ತಾರೆ ಕೂತ್ಕೊಂಡು ಮಾರಂತವ್ರು. ನಾವು ರೈತರು ಯಾರು ಮಾರ್ತಾರೆ ಅವರಿಗೆಲ್ಲ ಸ್ವಲ್ಪ ಹೋಲ್ಸೇಲ್ ದರದಲ್ಲಿ ಕೊಟ್ಬಿಟ್ಟು ನಾವು ಕೂತು ಮಾರ್ತೇವೆ. ನಾ ಮಾರಲ್ಲ, ಬಟ್ ತಂದೆಯವರು ಮಾರ್ತಿದ್ರು ತರಕಾರಿ. ಕೂತು ಮಾರೋದು? ಹೌದು, ಕೂತು ಮಾರಿದವಾಗ ನಮಗೆ ಲಾಭ. ನಾವು ಹೋಲ್ಸೇಲ್ ಕೊಟ್ಟವಾಗ 1/2 ರೇಟ್ಗಿಂತಲೂ ಕಡಿಮೆ ಕೇಳ್ತಾರೆ ಅವರು, ಹಾಗಂತ ಅವರು ಜಾಸ್ತಿ ರೇಟಿಗೆ ಸೇಲ್ ಮಾಡ್ತಾರೆ. ಬಟ್ ನಮಗೆ ಎಲ್ಲ ತರಕಾರಿನು ನಾವೇ ಸೇಲ್ ಮಾಡೋದು ಕಷ್ಟ, ಕೂತು ಮಾರೋದು ಕಷ್ಟ ಅಲ್ವಾ. ಅವಾಗ ಜಾಸ್ತಿ ಇದ್ದಾವಾಗ ಅನಿವಾರ್ಯವಾಗಿ ಕೊಡ್ಲೇಬೇಕು. ಎಲ್ಲಿ ಮಾರಾಟ ಮಾಡ್ತಿದ್ರು? ಸಿದ್ದಾಪುರ ಸರ್. ಮಾರು? ಹೌದು. ಅಂದ್ರೆ ನಮ್ಗೇನಾದ್ರು ಕಡಿಮೆ ಜಮೀನ್ ಇದ್ದಾಗ ನಾವು ಬೆಳೆದಿದ್ದು ನಾವು ಮಾರಾಟ ಮಾಡಬಹುದು, ಒಂದ್ ಸ್ವಲ್ಪ ಜಾಸ್ತಿ ಹಾಕಿದ್ವಿ ಅಂತ ಹೇಳಿದ್ರೆ ಹೋಲ್ಸೇಲ್ ನಾವು ಕೊಡ್ಲೇಬೇಕಾಗುತ್ತೆ. ನಿಮ್ಗೆ ಇಷ್ಟು ತರಕಾರಿಯೊಳಗೆ ಯಾವ್ದು ಹೆಚ್ಚು ಲಾಭದಾಯಕ ಅನ್ಸುತ್ತ ಅಥವಾ 1 ವರ್ಷ ಇದು ಅನ್ಸುತ್ತ 1 ವರ್ಷ ಅದು ಅನ್ಸುತ್ತ? ಹೇಗೆ ನಮಗೆ ಹೆಚ್ಚು ಲಾಭದಾಯಕ ಅಂತಂದ್ರೆ ಮೂಲಂಗಿ ಒಳಗೆ ಹೆಚ್ಚು ಲಾಭದಾಯಕ ಅನ್ಸುತ್ತೆ ಸರ್. ಅದು ಬೆಳೆಯೋದು ಬಹಳ ಸುಲಭ ಮೂಲಂಗಿ, ಬಾಕಿದೆಲ್ಲ ಜಾಸ್ತಿ ಶ್ರಮ ಪಟ್ಟು ಮಾಡ್ಬೇಕು. ಮೂಲಂಗಿ ಅಂತಂದ್ರೆ ಉಳುಮೆ ಮಾಡಿಬಿಟ್ಟು ಅದು ಇಡೀ ಪ್ಲಾಟಿಗೂ ಬೀಜ ಹಾಕೊಂಡು ಇನ್ನೊಂದ್ಸಲ ಉಳುಮೆ ಮಾಡಿಬಿಟ್ರೆ ಸಾಕಾಗುತ್ತೆ, ಈಸಿ ಆಗುತ್ತೆ ಸರ್. ಮೂಲಂಗಿ ಬೆಳೆಯೋದು ತುಂಬಾ ಈಸಿ ಸರ್. ಹಂಗಾಗಿ ಅದನ್ನ ಸ್ವಲ್ಪ ಜಾಸ್ತಿನೇ ಬೆಳೆಯ? ಹೌದು, ಜಾಸ್ತಿನೇ ಮಾಡ್ತಾರೆ. ಕಟಾವ್ ಮಾಡೋದು ಈಸಿ? ಈಸಿ ಹೌದು ಸರ್. ತೊಳೆಯೋದೊಂದೇ ಕಷ್ಟ ಬಿಟ್ರೆ ಕೀಳೋದು ಸುಲಭ, ಮತ್ತೆ ಮಣ್ಣಿನಂಶ ಇದ್ದಾವಾಗ ನೀರಲ್ಲಿ ತೊಳಿಲೇಬೇಕಲ್ವಾ. ಬೇರೆ ಗಿಡಕ್ಕೆ ಹೋಲಿಸಿದವಾಗ ಅದು ಸ್ವಲ್ಪ ಕೆಲಸ ಕಡಿಮೆ, ಖುಷಿ ಅನ್ಸುತ್ತೆ. ತೊಳೆಯೋದು ಏನಂತ ಏನಿಲ್ಲ, ನೀರಿನಲ್ಲೇ ಅದೇ ಮಣ್ಣು ಕ್ಲೀನ್ ಆಗಿ ತೊಳೆದ್ ಬಿಟ್ರೆ ಅದು ಯಾವಾಗ ಕಟಾವ್ ಮಾಡಬೇಕು ಏನು ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸರ್. 40 ದಿವಸಕ್ಕೆ ಗೆಡ್ಡೆ ಎಲ್ಲ ಮೇಲೆ ಬಂದಿರುತ್ತೆ, ಆವಾಗ ನಾವು ರೆಡಿ ಆಗ್ತದ ತಕ್ಷಣ ತೆಗಿಲಿಕ್ಕೆ ಆಮೇಲೆ ಬಹಳ ದಿವಸ ಬಿಟ್ಟರೆ ಸರ್ ಬೆಂಡ್ ಆಗುತ್ತೆ, ಅದಕ್ಕೊಂದು ಟೈಮಿಂಗ್ಸ್ ಅಂತ ಇರುತ್ತಲ್ವಾ, ಅಷ್ಟು ದಿವಸ ನಾವು ಕಿತ್ತು ತೆಗಿಬೇಕು. ಈಗ ಕಿಳಿಕೆ ಬಂದವಾಗ 2 ಅಥವಾ 3 ವಾರ ಬಿಡ್ಬಹುದು, ಅದಕ್ಕೂ ಜಾಸ್ತಿ ಬಿಡ್ಲಿಕ್ಕೆ ಬರಲ್ಲ, ಬೆಂಡ್ ಆಗ್ಬಿಡುತ್ತೆ, ಬೇಡಿಕೆನೂ ಬರಲ್ಲ, ಬೇಡಿಕೆನೂ ಬರಲ್ಲ. ತರಕಾರಿ ಒಳಗೆ ಅಷ್ಟೆಲ್ಲ ಒಂದ್ ಸ್ವಲ್ಪ ನೀರ್ ಇರ್ಬೇಕು, ಮಾಡೋದು ಖುಷಿ ಇರ್ಬೇಕು ನಮ್ಗೆ. ಮತ್ತೆ ಅವು ಬೀಜ ಕೆಲವೊಂದಿಷ್ಟು ನಾವು ಸಾಲ ಹಿಡ್ದಾಕ್ತೀವಿ, ಕೆಲವೊಂದಿಷ್ಟು ಸಸಿ ಮಾಡಿ ಅಲ್ಲಲ್ಲಿ ನಾಟಿ ಮಾಡೋಕ್ಕಾಗುತ್ತೆ, ಉದಾಹರಣೆಗೆ ಬದನೆಯನ್ನ ಅಂತವೆಲ್ಲ ನಾವು ಮೊದ್ಲೇ ಮಡಿ ಮಾಡಿ ಅದನ್ನ ಬೆಳೆಸಿ ಆ ನಂತರ ಹೋಗಿ ನಾಟಿ ಮಾಡುದು. ಹೌದು ಸರ್, ಈ ಬದನೆ ಗಿಡ ಎಲ್ಲ ನಾವು ಮಡಿ ಮಾಡಿಕೊಂಡು ನಾಟಿ ಮಾಡೋದೇ. ಮತ್ತೆ ನೇವ್ರಕೋಸ್ ಅಂತ ಬರುತ್ತಲ್ಲ ಸರ್, ಅದು ಮೆಣಸು ಈ ತರ. ಈ ಬೆಂಡೆ ಗಿಡ ಅಂತ ಈ ಅವ್ರೆ ಇಂಥವೆಲ್ಲ ಬೀಜನೇ ಹಾಕೋದು. ಹಂಗಾಗಿ ತರಕಾರಿಗೆ ಯಾವಾಗ್ಲೂ ಬೇಡಿಕೆ ಇರುತ್ತೆ. ಯಾವಾಗ್ಲೂ ಬೇಡಿಕೆ ಇರಲ್ಲ ಸರ್, ಸೀಸನ್ ವೈಸ್. ಫಸ್ಟ್ ಈ ವರ್ಷ ಅಕ್ಟೋಬರ್ ಮೇದಲ್ಲಿ ತುಂಬಾ ಬೇಡಿಕೆ ಇತ್ತು, ಇವಾಗ ಈಗ ಸ್ವಲ್ಪ ಮಾರ್ಕೆಟ್ ಡೌನ್ ಆಗಿದೆ. ಅಂದ್ರೆ ಎಲ್ಲರೂ ಅವಾಗ ಬೆಳೀತಾ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಡೌನ್ ಆಗಿದೆ. ಬಟ್ ನಾವೇ ಸ್ವಂತವಾಗಿ ಯಾವುದೇ ಬೆಳೆ ಹೋಲಿಸಿದವಾಗ ರೈತರಿಗೆ ಆ ಬೆಳೆ ಲಾಭ ಈ ಬೆಳೆ ಲಾಭ ಅಂತ ಇಲ್ಲ ಸರ್, ಪ್ರತಿಯೊಂದು ಬೆಳೆ ಮಾಡಿದವಾಗ ಲಾಭದಾಯಕ ಕಾಣಬಹುದು. ಯಾಕಂದ್ರೆ ರೈತರು ಕಸುಬೆ ಆದಾಗಿರ್ತಲ್ಲ ಸರ್, ಅದ್ರ ಲಾಭ ಇಲ್ಲ ಇದ್ರ ಲಾಭ ಇಲ್ಲ ಅಂತ ಕೈ ಕೊಟ್ಟು ಕೂತ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಒಂದ್ರಲ್ಲ ಒಂದು ಬೆಳೆಲ್ಲೇ ಸಿಗುತ್ತೆ ನಾವು ಎಲ್ಲಾ ಬೆಳೆ ಮಾಡಿದವಾಗ. ನಾನೊಬ್ಬ ಡೈರಿ ಸೆಕ್ರೆಟರಿ ಆಗಿ ನನಗೆ ಒತ್ತಡ ಜಾಸ್ತಿ ಇರುತ್ತೆ. ನಾವು ಹೈನುಗಾರಿಕೆನೂ ಮಾಡ್ಕೊಳ್ತೀವಿ, ಹೈನುಗಾರಿಕೆಲ್ಲೂ ಲಾಭ ಇಲ್ಲ ಅಂತ ಹೇಳ್ತಾರೆ ಸರ್. ನಿಜವಾಗಿ ಒಂದು ಆಕಳು 5 ಲೀಟರ್ಕ್ಕಿಂತ ಜಾಸ್ತಿ ಹಾಲು ಕೊಡ್ತಿತ್ತೆ ಅಂತ ಅವಾಗ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ ಸರ್. ನಾವು ಈಗ ಕೆಎಂಎಫ್ ಡೈರಿ ಸೆಕ್ರೆಟರಿ ಆಗಿ ಹೈಯೆಸ್ಟ್ ಹಾಲು ನಾವೇ ಹಾಕಿ ತೋರಿಸಿದ್ವಿ. ಈಗ ಕೆಲಸದ ಒತ್ತಡ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ವಿ, ಆದರೂ ಇವಾಗ ಹಾಲು ಚೆನ್ನಾಗಿದೆ. ನಮ್ಮೂರಲ್ಲಿ ಬರೀ 65 ಮನೆ ಇದೆ ಸರ್, ಪ್ರತಿ ದಿವಸ 250 ಲೀಟರ್ ಹಾಲು ಮಾಡ್ತೀವಿ ನಾವು. ಸ್ಟಾರ್ಟಿಂಗು ನಾವು ಓಪನ್ ಮಾಡಿದೆವಾಗ ಬರೀ 8 ಲೀಟರ್ ಹಾಲಲ್ಲಿ ಓಪನ್ ಮಾಡಿದ್ವಿ ಡೈರಿ. 65 ಮನೆ 250 ಲೀಟರ್ ಹಾಲಿದೆ. ಈಗೆಲ್ಲ ನಾಟಿ ಹಸು ಈ ಮಲ್ನಾಡು ಗಿಡ್ಡ ಎಲ್ಲ ಇತ್ತು, ಅದೆಲ್ಲ ಸೇಲ್ ಮಾಡಿಬಿಟ್ಟು ಎಲ್ಲ ಜೆರ್ಸಿ ಎಚ್ ಎಫ್ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಎಮ್ಮೆನೂ ಇದಾವೆ, ಹೈನುಗಾರಿಕೆ ಮಾಡಲಿಕ್ಕೆ ಕೂಲಿ ಮಾಡ್ತಾ ಹೈನುಗಾರಿಕೆನೂ ಮಾಡ್ತಾರೆ. ಬೆಳಗ್ಗೆ ಸಂಜೆ ಮಾತ್ರ ಅದು ಕೆಲಸ, ದೊಡ್ಡ ಪ್ರಮಾಣದ ಕೆಲಸ ಏನಲ್ಲ ಹೈನುಗಾರಿಕೆ ಮಾಡೋದು. ಈಗ ರೈತರು ನಮ್ಮಲ್ಲಿ ಕೃಷಿ ಮಾಡ್ಕೊಂತ ಹೈನುಗಾರಿಕೆನೂ ಮಾಡ್ತಿದ್ದಾರೆ. ಬರೀ 65 ಮನೆಯಲ್ಲಿ ಸರ್ 250 ಲೀಟರ್ ಅಂತಂದ್ರೆ ನಮ್ಮಲ್ಲಿ ಗ್ರೇಟೆ, ನಿಮ್ಗೆ ಹೇಗನ್ಸುತ್ತೆ ಗೊತ್ತಿಲ್ಲ, ಬಟ್ ಹೈಯೆಸ್ಟ್ ಹಾಲಿದೆ ನಮ್ಮಲ್ಲಿ. ಅಂದ್ರೆ ಕೆಎಂಎಫ್ ನಿಂದ ನಿಮಗೆ ಏನಾದರೂ ಸೌಲಭ್ಯ ಸಿಗುತ್ತಾ? ಕೆಎಂಎಫ್ ಅಂತ ಅಂದ್ರೆ ರೈತರಿಗೆ ಸಿಗುತ್ತೆ ಸರ್. ಈ ಕಳೆದ ವರ್ಷ ಮತ್ತು ಈ ವರ್ಷ ಕೆಸಿಸಿ ಸಾಲ ಅಂತ ಕೊಟ್ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಹೇಳಿ, ಅದು ರೈತ ಬೆಳೆ ಸಾಲ ತಗೊಂಡಿರ್ಬೇಕು, ಸಂಘದಲ್ಲಿ ಷೇರು ಮೆಂಬರ್ ಆಗಿರ್ಬೇಕು, ಅಂತ ವ್ಯಕ್ತಿಗೆ ಬಡ್ಡಿ ಇಲ್ಲದೇನೆ ಸಾಲ ಕೊಟ್ಟಿದ್ದಾರೆ ಸರ್. ಅದು ನಮ್ಮ ಹಾಲಿನ ಸೊಸೈಟಿಯಿಂದ ನಾವು 18 ಜನರಿಗೆ ಕೊಡಿಸಿದ್ವಿ. ಈ ವರ್ಷ 18 ಜನರಿಗೆ ಕೊಡಿಸಿದ್ವಿ, ಕಳ್ಸಲ್ಲ 22 ಜನರಿಗೆ ಕೊಡಿಸಿದ್ವಿ. ಎಲ್ಲ ರೈತರು ತಗೊಂಡಿದ್ದಾರೆ, ಎಲ್ಲ March 8 ಮರುಪಾವತಿ ಮಾಡಿದ್ದಾರೆ. ಎಷ್ಟು ಕೊಟ್ಟರು ಸಾಲ? ಅದು ಫಸ್ಟಿನ ವರ್ಷ ಆಕಳು ಮೇಲೆ ಕೊಟ್ಟಿದ್ರು, ಒಂದು ಆಕಳಿಗೆ 12,500 ಅಂತ. ಈ ಕೋವಿಡ್ ಸಲುವಾಗಿ ಮೇವು ಮತ್ತು ಹಿಂಡಿ ಮೇಂಟೆನೆನ್ಸಿಗೆ ಅಂತ ಕೊಟ್ಟಿದ್ರು. ಈ 2ನೇ ಸಲ ಸ್ವಲ್ಪ ಬದಲಾವಣೆ ಮಾಡಿದ್ರು ಅವರು. ಬೆಳೆ ಸಾಲ ತಗೊಂಡಂತ ವ್ಯಕ್ತಿ ಕೆಡಿಸಿದ ಭಾಗದಲ್ಲಿ ಎಷ್ಟು ಅಮೌಂಟ್ ಜಮಾ ಆಗಿದೆ ಆ ಹಣದ ಮೇಲೆ ಕೊಟ್ಟರು. ಈ ಸಲ ಅವ್ರು ಎಷ್ಟು ಜಮಾ ಆಗಿದೆ, ಅವ್ರು ಎಷ್ಟು ಹಾಲು ಪೂರೈಸಿದ್ದಾರೆ, ಆ ಒಂದು ಆಧಾರದ ಮೇಲೆ. ಹೆಚ್ಚಿಗೆ ಬೇಕಾದ್ರೂ ಕೊಡಲ್ಲ ಆ ಟೈಪ್ ಕೊಡಲ್ಲ, ಅಂದ್ರೆ ಸರ್ ಮರುಪಾವತಿ ಮಾಡ್ಬೇಕಲ್ಲ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅದು ಸ್ವಲ್ಪ ರೈತರಿಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಅಂದ್ರೆ ಅದು ನಿಮ್ ಮೂಲಕ ಬ್ಯಾಂಕಿನ ಮೂಲಕ? ಬ್ಯಾಂಕಿನ ಮೂಲಕ ಕೊಟ್ಟಿದ್ರು ಸರ್. ಕೆಎಂಎಫ್ ವ್ಯವಸ್ಥೆಯಿಂದ ರೆಕಮೆಂಡ್ ಮಾಡಿದ್ರು, ಆಮೇಲೆ ಕೆಡಿಸಿದ ಬ್ಯಾಂಕ್ ಮೂಲಕ ಕೊಟ್ಟಿದ್ದಾರೆ ಸರ್. ನಾವು ರೆಕಮೆಂಡ್ ಮಾಡಿ ಕಳಿಸಿದ್ವಿ, ಆಮೇಲೆ ಆಧಾರದ ಮೇಲೆ. ಅದು 1 ವರ್ಷಕ್ಕೋ ಅಥವಾ ಹಂಗ ಕಂಟಿನ್ಯೂ ಇರುತ್ತೆ ಸರ್? ನಮ್ಮ ಮಾಹಿತಿ ಬಂದಿದ್ದು 5 ವರ್ಷ ಸ್ಕೀಮ್ ಅಂತ ಹೇಳಿದ್ದಾರೆ, ಈಗ 2 ವರ್ಷ ಆಯ್ತು ಸರ್. ಈಗ 3ನೇ ವರ್ಷ ನೆಕ್ಸ್ಟ್ ನೋಡ್ಬೇಕು ಏಪ್ರಿಲಿಂದ ಏನ್ ಮಾಡ್ತಾರೆ ಅಂತ. ಹೋದ ವರ್ಷ ನಾವು ತಗೊಂಡಿದ್ವಿ ಪೂರ್ತಿ ಕಟ್ಟಿದ್ವಿ ಅಂದ್ರೆ ಮತ್ತೆ ಈ ವರ್ಷ ತಗೋಬಹುದು ಸರ್. ಈಗ 2 ವರ್ಷ ಆಯ್ತು, 1 ವರ್ಷ ಕೊಟ್ಟಿದ್ರು ಮರುಪಾವತಿ ಆದ ನಂತರ ಪುನಃ 3ನೇ ವರ್ಷ ಕೊಟ್ಟಿದ್ದಾರೆ. ಈಗ 2ನೇ ವರ್ಷ ಫಿನಿಶ್ ಆಯ್ತು ಸರ್, ಮಾರ್ಚ್ ಬಂತು. ಈ ಮಾರ್ಚ್ಗೆ ನೋಡ್ಬಿಟ್ಟು ಮತ್ತೆ ಏಪ್ರಿಲ್ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಅಂದ್ರೆ 100ಕ್ಕೆ 100 ಮರುಪಾವತಿ ಆಗಿದೆ? ಹೌದು, 100ಕ್ಕೆ 100 ಮರುಪಾವತಿ ಆಗಿದೆ ಸರ್. ಈ ಹುಲ್ಲು ಬೆಳಿತೀವಿ ಅಂತ ಹೇಳಿದ್ರೆ ಸಪರೇಟ್ ಆಗಿ ಅದು ಎಷ್ಟು ಗುಂಟೆದೊಳಗೆ ಅಥವಾ ಬದಿನೊಳಗೆ ಹಾಕೋದು ಹೆಂಗ? ಇಲ್ಲ ಸರ್, ನಾವು ಒಂದು 10-15 ಗುಂಟೆಗೆ ಹಾಕಿದ್ವಿ ಹೈಬ್ರಿಡ್ ಹುಲ್ಲು. ಅದು 10-15 ಗುಂಟೆ ಒಳಗೆ ಹಾಕೊಂಡ್ರೆ ನಾವು ಒಂದು 2-3 ಹಾಕಲು ಮೇಂಟೆನೆನ್ಸ್ ಮಾಡ್ಬೋದು ಸರ್. ಹೌದು, ತುಂಬ ಚೆನ್ನಾಗಿ ಬರುತ್ತೆ. ಅದು ಕೊಟ್ಟಿಗೆ ಸ್ಲರಿ ಎಲ್ಲ ಅದು ಹಾಕಿಬಿಟ್ರೆ ಕೊಟ್ಟಿಗೆ ತೊಳೆದ ನೀರೆಲ್ಲ ಇರುತ್ತೆ ಸರ್, ಅದು ಹಾಕಿದಾಗ ತುಂಬ ಬರುತ್ತೆ, ಭಾಳ ಹೈಟ್ ಬರುತ್ತೆ, ಸುಮಾರು 10-12 ಅಡಿವರೆಗೂ ಬರುತ್ತೆ, ಹೈಟ್ ಬರುತ್ತೆ. ನಾವು ಕಟಾವ್ ಮಾಡಿ ಚಾಪಟ್ರಿ ಇದ್ದು ಹಾಕಿದ್ರೆ ಒಳ್ಳೇದು, ಇಲ್ಲದೇ ಇದ್ರೆ ಏನು ತೊಂದರೆ ಇಲ್ಲ ಸರ್. ಹಾಕಿ ಮಾಡಬಹುದು. ಅದು ಹುಲ್ಲು ನಮಗೆ ನಾವೇ ಬೆಳ್ಕೊಂಡವಾಗ ಹುಲ್ಲು ಖರೀದಿ ಮಾಡೋ ಒಂದು ವ್ಯವಸ್ಥೆ ಹೋಗಲ್ಲ, ಎಲ್ಲ ಪ್ರತಿಯೊಂದು ಖರೀದಿ ಮಾಡಿದವಾಗ ಸ್ವಲ್ಪ ಖರ್ಚು ಲಾಸ್ ಆಗ್ತದೆ ಸರ್. ಅದಕ್ಕೋಸ್ಕರ ಕೆಲವೊಂದು ನಮ್ಮ ಹತ್ರ ಆಗುವಂತದ್ದು ನಾವು ಮಾಡ್ಕೊಂಡ್ರೆ ಅಡ್ಡಿಲ್ಲ. ಎಲ್ಲದೂ ಪ್ರತಿಯೊಂದು ನಾವು ಅವಲಂಬಿಸಕ್ ಬರಲ್ಲ, ಬೇರೆ ಹುಲ್ಲು ಖರೀದಿ, ಪಶು ಆಹಾರನು ಖರೀದಿ, ಪ್ರತಿಯೊಂದು ಅಂತ ಈ ಕೆಲವು ದ್ವಿದಳ ಧಾನ್ಯ ಇಂಥವೆಲ್ಲ ಮಾಡಿಕೊಂಡ್ರೆ ಈಗ ನಮ್ಮ ಕಡೆ ಏನಾಗಿದೆ ಅಂತ ಸರ್, ವ್ಯವಸ್ಥೆ ಎಲ್ಲ ಇದೆ ಬಟ್ ಯಾರು ಇಂಟ್ರೆಸ್ಟ್ ಮಾಡೋರು ಕಡಿಮೆ. ಈಗ ನಮ್ಮ ಉತ್ತರ ಕನ್ನಡಕ್ಕೆ ಬಂದವಾಗ ಕೃಷಿ ಜಮೀನಿಗೆ ಹೋದವಾಗ ಅಷ್ಟು ಯಾರು ಇಂಟ್ರೆಸ್ಟ್ ಅಷ್ಟು ಮಾಡ್ತಾ ಇಲ್ಲ. ಅದೇ ನಾವು ಶಿವಮೊಗ್ಗ ಡಿಸ್ಟಿಕ್ ಹೋದವಾಗ ಸೊರಬ ಕಡೆಗೆ ಹೋದವು ನೋಡಿದವಾಗ ಪ್ರತಿಯೊಬ್ಬರು ಬೋರ್ ಮಾಡಿಕೊಂಡು ಹೈನುಗಾರಿಕೆಗೆ ಇರ್ಬೋದು, ಜೋಳ ಇರ್ಬೋದು, ಹಸಿಮೇವು ಇರ್ಬೋದು, ಪ್ರತಿಯೊಂದು ಯಾವುದೇ ಜಮೀನು ಖಾಲಿ ಬಿಡೋದು ಕಡಿಮೆ. ಈ ನಮ್ಮಲ್ಲಿ ಹೋದವಾಗ ಎಲ್ಲ ಸಾಮಾನ್ಯವಾಗಿ ಎಲ್ಲ ಖಾಲಿನೇ ಬಿಟ್ಟಿರ್ತಾರೆ, ಯಾಕೋ ಗೊತ್ತಿಲ್ಲ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಸರ್ ಕೃಷಿ ಬಗ್ಗೆ. ಖಾಲಿ ಬಿಡೋದು ಇತ್ತೀಚೆಗೆ ಮತ್ತೆ ಹೋದ ವರ್ಷ ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಕಡೆ ನೌಕರಿಗೆ ಹೋದವರು ಕೆಲಸ ಕಳ್ಕೊಂಡು ಮತ್ತೆ ಹಳ್ಳಿಗೆ ಬರ್ತಾ ಇದ್ದಾರೆ, ಹಂಗೇನು ಆಗಿದೆ ನಿಮ್ಮೂರಲ್ಲಿ? ನಮ್ಮಲ್ಲಿ ಅಷ್ಟು ಆಗಿಲ್ಲ ಸರ್. ಫಸ್ಟಿಗೆ ಬಂದಿದ್ರು, ಬಂದುಬಿಟ್ಟು ಸ್ವಲ್ಪ ಏನಾದರೂ ಅದು ಇದು ಸ್ವಲ್ಪ ಕೆಲಸ ಮಾಡಿದ್ದು ಹೌದು, ಬಟ್ ಮತ್ತು ಪುನಃ ಚೇತರಿಕೆ ಆದ್ಮೇಲೆ ಪುನಃ ಮತ್ತೆ ವಾಪಸ್ ಹೋಗಿ ಅವ್ರವ್ರ ದಂಧೆ ಅವ್ರು ಮಾಡ್ತಿದ್ದಾರೆ. ಈಗ ಅಂಥದ್ದೇನು ಕಾಣಿಸ್ತಾ ಇಲ್ಲ ಇಲ್ಲಿ. ಹಂಗಾಗಿ ನೀವು 5 ಲೀಟರ್ಕ್ಕಿಂತ ಜಾಸ್ತಿ ನಾವು ಹಾಲು ಉತ್ಪಾದನೆ ಆದರೆ ನಮ್ಗೆ ಲಾಭದಾಯಕನೇ ಅಂತೇಳಿ ಅಷ್ಟಾಗತ್ತಲ್ಲ? ಆಗುತ್ತೆ ಸರ್. ಹೆಂಗೆ ಮಾಡೋದು? ಹಂಗೆ 5ಕ್ಕಿಂತ ಜಾಸ್ತಿ ಉತ್ಪಾದನೆ ನಾವು ಮಾಡಲಿಕ್ಕೆ ಸಾಧ್ಯ ಅಂದರೆ ನಿರ್ವಹಣೆಯಲ್ಲಿ ಏನಾದರೂ ವಿಶೇಷ ಕಾಳಜಿ ವಹಿಸ್ಬೇಕು? ನಿರ್ವಹಣೆಯಲ್ಲೂ ವಿಶೇಷ ಕಾಳಜಿ ಸರ್. ಫಸ್ಟ್ ಅಂತಂದ್ರೆ ನಾವು ಆಕಳು ಖರೀದಿ ಮಾಡಬೇಕಾದ್ರೆ ಆಕಳು ಯಾವ ಹಂತದಲ್ಲಿದೆ ಅಂತ ನೋಡ್ಕೋಬೇಕಾಗುತ್ತೆ. ಆಕಳು ತಳಿ ನೋಡ್ಕೋಬೇಕಾಗುತ್ತೆ ಫಸ್ಟ್ ಸೆಲೆಕ್ಷನ್ ಮಾಡಬೇಕಾದ್ರೆ. ಜೆರ್ಸಿ ಎಚ್ ಎಫ್ ಒಳ್ಳೆ ತಳಿ ಅಂತಂದ್ರೆ ಕನಿಷ್ಠ 5 ಲೀಟರ್ ಒಳಗಡೆ ಯಾವುದೂ ಹಾಲು ಕೊಡಲ್ಲ. ಅವಾಗ 5 ಲೀಟರ್ ಹಾಲು ಕೊಡೋ ಅಂತ ಆಕಳು ನಾವು ಖರೀದಿ ಮಾಡಿದವಾಗ ಹಸಿಮೇವು ಮತ್ತು ದ್ವಿದಳ ಧಾನ್ಯ ಇಂಥವೆಲ್ಲ ನಾವು ಮಾಡಿಕೊಂಡ್ರೆ ಅವು ಅದರಿಂದ ಹೆಚ್ಚಿಗೆ ಹಾಲು ಉತ್ಪಾದ 5 ಲೀಟರ್ ಆಕಳು ನಾವು ತಗೊಬಂದ್ರು ಹಾಲಿದ್ದವಾಗ ನಾವು ಕನಿಷ್ಠ 7-8 ಲೀಟರ್ ಹಾಲು ನಿಕ್ಕಿ ಮಾಡಬಹುದು. ಹಾಗಾಗಿ ನಾವು ಹೊಲ ಇದ್ದಾಗ ಒಂದು ಸ್ವಲ್ಪ ಮೇವನ್ನು ಬೆಳ್ಕೋಬೇಕು, ಅಥವಾ ನಾವು ಬೆಳೆದಂತ ಬೆಳೆಯ ಉತ್ಪನ್ನ ಅಂದ್ರೆ ಈಗ ಭತ್ತ ಬೆಳಿತೀವಿ, ಭತ್ತದ ಹುಲ್ಲನ್ನು ಕೂಡ ಇಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಂಥವೆಲ್ಲನೂ ಮಾಡೋದ್ರಿಂದ ಒಂದಕ್ಕೊಂದು ಪೂರಕವಾಗಿ ಅದು ನಮ್ಗೆ ಗೊಬ್ಬರ ಕೊಡುತ್ತಾ ಅದು ಕೂಡ ಒಂದು ರೀತಿಯಿಂದ ಲಾಭದಾಯಕ ಆಗುತ್ತೆ. ಏನೇನು ಪೂರಕವಾಗಿ ನಮ್ಮ ಕೃಷಿಗೆ ಬರ್ತವೋ ಇರ್ತವೋ ಅಂಥವನ್ನು ಕೂಡ ನಾವು ಅಳವಡಿಸ್ಕೋಬೇಕು. ಜೊತೆಗೆ ಒಂದಿಷ್ಟು ಕಬ್ಬನ್ನು ಕೂಡ ಬೆಳೆದೀನಿ ಅಂತ ಹೇಳಿ, ಏನು ಬಿಡಬಾರ್ದು ಅನ್ನೋಂತ ಆಸೆ ಇದೆ. ಎಷ್ಟು ಬೆಳೆದಿರಿ, ಏನ್ ಮಾಡ್ತೀರಿ? ಕಬ್ಬು ಸರ 600 ಲೆಕ್ಕದಲ್ಲಿ 600 ಬೀಜ ಅಂತೇವೆ, 600 ಕಣ್ಣು, ಅದರಲ್ಲಿ 6 ಬಾನೆ ಅಂತೇವೆ, ಬಾನೆ ಅಡುಗೆ ಅಂತೇವೆ, ಬಾನೆ ಅಂತೇವೆ, ಅದು 6 ಅಲೆ ಮನೆಯಲ್ಲಿ ನಾವು ಅಡುಗೆ ಅಂತೇವೆ. ಅದು ಈ ಒಂದು ಇದ್ರಲ್ಲಿ ಏನ್ ಹೇಳ್ತಾರೆ ಗೊತ್ತಾಗಲ್ಲ, ಅಡುಗೆ ಅಂತೇವೆ ಅಂದ್ರೆ ಒಂದು ಅಡುಗೆಯಲ್ಲಿ 2.5 ಕ್ಯಾನ್ ಬೆಲೆ ಸಿಗುತ್ತೆ ನಮಗೆ. ಈಗ 6 ಅಡಿಗೆ ಅಂತಂದ್ರೆ 17 ಕ್ಯಾನ್ ಏನೋ ಸಿಕ್ಕಿದೆ ನಮಗೆ. ಅಷ್ಟು ಬೆಲ್ಲ ಆಗುತ್ತೆ? ಅಷ್ಟು ಬೆಲ್ಲವನ್ನ ಮಾರಾಟ ಮಾಡಿದ್ವಿ, ಬಟ್ ಈಗಲೂ 1-8 ಕ್ಯಾನ್ ಇದೆ, ಬಾಕಿದೆಲ್ಲ ಮಾರಾಟ ಮಾಡಿದ್ವಿ ಸರ್. ಅಂದಂಗೆ ಎಷ್ಟು ಕೆಜಿ ಆಗ್ಬೋದು? ಕೆಜಿ ಸರ್ 1 ಕ್ಯಾನು 22 ಕೆಜಿ 30 ಕೆಜಿನ ಬರುತ್ತೆ 1 ಕ್ಯಾನ್. ಬೆಲ್ಲಕ್ಕೆ ರೇಟ್ ಇದೆ? ಬೆಲ್ಲಕ್ಕೆ ನಾವು ಸ್ವಲ್ಪ ಮೊದಲೇ ಆಲೆ ಮನೆ ಮಾಡಿದ್ವಿ, ಅವಾಗ ಸ್ವಲ್ಪ ರೇಟ್ ಜಾಸ್ತಿ ಇತ್ತು, 2000 ಮತ್ತೆ 2100 2200 ಅಂತ. ಇವಾಗ ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಅಂತ, ನಾವು ಕೊಡಬೇಕಾದ್ರೆ 2000 ಮಾಡಿಕೊಟ್ಟಿದ್ವಿ. 17 ಕ್ಯಾನ್ ಅಂದ್ರೆ 34,000 ರೂಪಾಯಿ ಅಂತ. ಹೌದು, 34,000 ಆಗುತ್ತೆ, ಬಟ್ ನಮಗೊಂದು 3-4 ನಮಗೂ ಬೇಕಲ್ಲ ಸರ್, ಇಟ್ಕೊಂಡು ಬಾಕಿದ್ ಮಾರಾಟ ಮಾಡ್ತೇವೆ. ನಾವು ಬೇಕಾಗುತ್ತೆ, ನಾವು ಮತ್ತೆ ಇಲ್ಲಂತಂದ್ರೆ ನಾವು ರೊಕ್ಕ ಕೊಟ್ಟು ಖರೀದಿ ಮಾಡ್ಬೇಕಾಗಿದ್ರೆ ನಮ್ಗೆ ಬೇಕಾದಂತ ಬೆಲ್ಲನೂ ಸಿಗಲ್ಲ, ಮತ್ತೆ ನಾವು ನಿರೀಕ್ಷೆ ಮಾಡಿದ ರೇಟ್ ಅಲ್ಲೂ ಖರೀದಿ ಮಾಡೋದು ಕಷ್ಟ. ಹೀಗೆಲ್ಲ ಆಗುತ್ತೆ. ಬೆಲ್ಲ ಒಂದ್ ಸ್ವಲ್ಪ ಬಣ್ಣಕ್ಕೆ ತರಬೇಕು ಅಂತೇಳಿದ್ರೆ ಹದವಾಗಿ ಕಾಯಿಸುದು ಅದೆಲ್ಲ ಇರುತ್ತೆ, ಅದರಲ್ಲಿ ಇರುತ್ತೆ ಸರ್. ನಮ್ಗೆ ಬೇಕಾಗಿದ್ದು ಹದಕ್ಕೆ ನಾವು ಇಳಿಸ್ಕೋಬೇಕು, ಗೊತ್ತಾಗುತ್ತೆ ಸರ್. ಅದು ಯಾವ ಟೈಪ್ ಅಂತಂದ್ರೆ ಒಂದು ಸ್ಟೀಲ್ ತಾಟಲ್ಲಿ ನೀರು ಹಾಕೊಂಡು ಅದು ಬೆಲ್ಲ ಸ್ವಲ್ಪ ಬಿಸಿ ಬೆಲ್ಲನ ತೆಗೆದು ನೀರು ಹಾಕಿದವಾಗ ಅದು ಕೈಯಲ್ಲಿ ಒಟ್ಟು ಮಾಡಿದವಾಗ ಅದು ದಪ್ಪ ಬರುತ್ತೆ, ಅದು ಗೊತ್ತಾಗುತ್ತೆ. ಅದು ತೆಳುವ ಇದೆ ಅಂತಂದ್ರೆ ಅದು ಉಂಡೆ ಆಗಲ್ಲ, ಹರಡತ್ತೆ ನೀರಲ್ಲಿ, ಆವಾಗ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ಹದ ಕಾಯಿಸ್ಬೇಕು ಅಂತ. ಅದರಲ್ಲಿ ಇರುವಂತಹ ನೀರಿನ ಪ್ರಮಾಣ ಎಷ್ಟು ಆವಿಯಾಗಿ ಹೋಗುತ್ತೆ ಮತ್ತೆ ಎಲ್ಲಿಗೆ ನಿಲ್ಲಿಸಬೇಕು ಅದು ಮುಖ್ಯ. ಹೌದು ಸರ್. ಏನೇನು ಹಾಕ್ತೀರ ಅದರಲ್ಲಿ? ಯಾವ್ದ್ರಲ್ಲಿ ಸರ್? ಬೆಲ್ಲ ಮಾಡುವಂತ ಬೆಲ್ಲಕ್ಕೆ ಏನು ಹಾಕಲ್ಲ, ಕಬ್ಬಿಂದು ಹಾಲು ಇರುತ್ತಲ್ಲ ಸರ್, ಹಾಲು ಬಿಟ್ಟರೆ ಮತ್ತೆ ಬೇರೆ ಏನು ಹಾಕಲ್ಲ, ಅದು ಓನ್ಲಿ ಕಬ್ಬಿನ ಹಾಲು, ಯಾವುದೇ ಮಿಕ್ಸಿಂಗ್ ಇಲ್ಲ. ಕೆಲವೊಂದು ಜನ ಏನೋ ಬೆಂಡಿ ಹಾಕ್ತಾರೆ, ಇಲ್ಲ ಹಂಗೇನು ಇಲ್ಲ, ಸುಳ್ಳು ಸುಳ್ಳು. ನಾನೇ ವಿಸಿಟ್ ಮಾಡಿಸ್ತೀನಿ ಬಂದ್ರೆ 100% ಅಲ್ಲ ಸರ್, ನೀವಲ್ಲ ಕೆಲವೊಂದು ಜನ ಹಂಗೆ ಹಾಕ್ತಾರ? ನಮ್ಮಲ್ಲಿ ಇಲ್ಲ ಸರ್, ನಾವು ಕಂಡಂಗೆ ನಾವು ಸ್ವಂತ ಅಲೆ ಮನೆ ಮಾಡಿದ್ವಿ, ನಾವು ಮಾಡಿಲ್ಲ. ಈಗ ಉದಾಹರಣೆ ನಮ್ಮಲ್ಲಿ 65 ಮನೆಯಲ್ಲಿ 2 ಜನ ಕಬ್ಬು ಮಾಡಿತ್ತು. ಅದಕ್ಕೋಸ್ಕರ ನಾವು ಸುಮಾರು ಸಿರ್ಸಿ ಹತ್ರ ಈಗ ಕನಸೂರು ಹತ್ರ ಕುಂಟುಗಳಲ್ಲಿ ಅಂತ ಬರುತ್ತೆ, ಅಲ್ಲಿ ಆಲೆ ಮನೆಗೆ ಆಲೆ ಕಬ್ಬು ತಗೊಂಡೋಗಿ ಅಲ್ಲಿ ಆಲೆ ಮನೆ ಮಾಡ್ಕೊಡ್ತೀವಿ ಇರ್ತೀವಿ. ಯಾವ್ದು ಹಾಕಲ್ಲ ಸರ್ ಸುಳ್ಳು ಇರಲಿ. ರಾಸಾಯನಿಕದಲ್ಲಿ ಬೆಲ್ಲ ಮಾಡುವಂತವ್ರು ಕೆಲವೊಂದಷ್ಟು ಏನು ಕೆಮಿಕಲ್ ಹಾಕ್ತಾ ಇರ್ತಾರೆ, ಯಾಕಂದ್ರೆ ಅದು ಬೆಳ್ಳಕ್ಕೆ ಕಾಣಿಸ್ಬೇಕು, ಆಕರ್ಷಣೆ ಇರಬೇಕು, ಹಿಂಗೆಲ್ಲ ಇರ್ಬೋದು. ನನ್ಗೆ ಮಾಹಿತಿ ಇಲ್ಲ, ನಮ್ಮಲ್ಲಿ ನನ್ಗೆ ಗೊತ್ತಿರ್ತಾ ಇಲ್ಲ. ನಿಮ್ದು ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಬಣ್ಣ ಬಣ್ಣ ಕೆಂಪಿರುತ್ತೆ ಸರ್. ಪ್ಯಾಕ್ ಮಾಡೋದು ಅಥವಾ ಪ್ಲಾಸ್ಟಿಕಲ್ಲಿ ಪ್ಯಾಕ್ ಮಾಡಿ ಹಂಗೆ ಮಾಡ್ತಾರೆ? ಇಲ್ಲ, ನಾವು ಆ ಟೈಪ್ ಮಾಡಲ್ಲ ಸರ. ಈಗ ನಾವೇನು ಮಾಡ್ತೀವಿ ಅಂತಂದರೆ, ನಾವು ಮನೆಯಲ್ಲೇ ಸಣ್ಣ ಚಿಕ್ಕದು ಕಿರಾಣಿ ಅಂಗಡಿ ಮಾಡ್ಕೊಂಡಿದ್ವಿ, ನಮ್ಮ ಮನೆಯವ್ರು ನೋಡ್ಕೋತಾರೆ. ಅಲ್ಲಿ ನಾವೊಂದು ಎರಡು ಮೂರು ಕ್ಯಾನ್ ಇಟ್ಕೊಳ್ತೇವೆ, ಆವಾಗ ಕೆ ಜಿನೋ ಅರ್ಧ ಕೆ ಜಿನೋ ಅವ್ರಿಗೆ ಬೇಕಾದಂಗೆ ಕೊಡ್ತೇವೆ, ಇಲ್ಲಾಂತಂದರೆ ಕ್ಯಾನಲ್ಲೇ ಕ್ಯಾನ್ ಸೇಲ್ ಮಾಡ್ಬೋದು. ಅಂದ್ರೆ ಮದುವೆ ಮುಂಚೆ ಹಬ್ಬ ಇದ್ರೆ ಕ್ಯಾನ್ ಗಟ್ಟಲೆ ತಗೊಂತಾರೆ, ಇರಲಿಲ್ಲ ಅಂದ್ರೆ ಕೆ ಜಿ ಗಂಟೆ ಕೊಡ್ತೀರ ಸರ್. ನಿಮ್ಗೆ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದು ಎಷ್ಟು ಅನುಕೂಲ ಆಯ್ತು? ತುಂಬಾ ಅನುಕೂಲ ಆಗುತ್ತೆ. ಈಗ ನಮ್ಮಲ್ಲಿ 65 ಮನೆ ಇದೆ ಸರ್, ಎಮರ್ಜೆನ್ಸಿಗೆ ಬೇಕಾದ ಅನಿವಾರ್ಯವಾಗಿ ತಗೊಂಡೋಗ್ಲೇಬೇಕು ಅವರು. ನಾವು ಹೋಲ್ಸೇಲ್ ರೇಟಲ್ಲಿ ಹಂಗಂತ ಸಣ್ಣ ಅಂಗಡಿ ಅಥವಾ ಒಂದೇ ಅಂಗಡಿ ಇದೆಯಲ್ಲೇ ನಾವು ಜಾಸ್ತಿ ರೇಟಲ್ಲಿ ಇಟ್ಟಿಲ್ಲ. ಸಿದ್ದಾಪುರದಲ್ಲಿ ಏನು ಮಾರ್ಕೆಟ್ ಇದೆ ಅದೇ ರೇಟಲ್ಲೇ ಮಾಡ್ತೇವೆ. ಮತ್ತು ನಾವು ಪಶು ಆಹಾರ ತರಿಸ್ತೇವೆ, ಯಾಕಂದರೆ ಹೈನುಗಾರಿಕೆ ಮಾಡೋದಕ್ಕೋಸ್ಕರ ಆಕಳು ನಮ್ಮಲ್ಲೇ ಇರೋದಕ್ಕಾಗಿ ನಾವು ಇಲ್ಲಿ ಸಿದ್ದಾಪುರದಿಂದ ಅಂಗಡಿಯಲ್ಲಿ ತಗೊಂಡೋದಾಗ ನಮಗೆ ಜಾಸ್ತಿ ರೇಟ್ ಅನಿಸುತ್ತಲ್ವ. ನಾವು ಹುಬ್ಳಿಂದ ನೇರವಾಗಿ ಪ್ರತಿ ತಿಂಗಳೂ ಪಶು ಆಹಾರ ತೆಗೆದು ಬರ್ತೀವಿ, ನಮಗೂ ಆಗುತ್ತೆ, ಮಿಕ್ಕಿದ್ದು ರೈತರಿಗೂ ಕೊಡ್ತೇವೆ. ಸಿದ್ದಾಪುರ ರೇಟಲ್ಲೇ ಕೊಡ್ತೇವೆ ಸರ್. ಹೋಲ್ಸೇಲಲ್ಲೇ ತರೋದು? ಹೋಲ್ಸೇಲಲ್ಲೇ ಪಶು ಆಹಾರ ತಂದು ಹೋಲ್ಸೇಲಲ್ಲೇ ಕೊಡ್ತೇವೆ. ಪಶು ಆಹಾರ ಅಂತಂದರೆ ನಾವು ಹಾಲಿನ ಕೆಮೆಪ್ಪಿಂದ ಕಡ್ಡಿ ಹಿಂಡಿ ಬರುತ್ತೆ, ಅದು ಎಕ್ಸ್ಟ್ರಾ ತರಿಸ್ತೇವೆ ಅದು ರೈತರಿಗಾಗಿ. ಇದು ನಮ್ಮ ಸ್ವಂತ ಅಂಗಡಿ ಇದೆಯಲ್ಲ ಸರ್, ಅಂಗಡಿಯಲ್ಲಿ ಇಟ್ಕೊಂಡು ಸೇಲ್ ಮಾಡ್ತೇವೆ. ಅದು ಪಶು ಆಹಾರನು ತರಿಸ್ತೇವೆ, ತಿಂಗಳಿಗೆ 75-80 ಚೀಲ ಪಶು ಆಹಾರ ನಮ್ಮಲ್ಲಿ. ಎಷ್ಟು ಅಂಗಡಿ ಇದಾವೆ ರೀತಿ ನಿಮ್ಮಲ್ಲಿ ಕಿರಾಣಿ ಅಂಗಡಿ? ನಮ್ಮಲ್ಲಿ ಎರಡಿದೆ, ಇನ್ನೊಂದು ಕಿರಾಣಿ ಇಲ್ಲ, ಜಸ್ಟ್ ಸಣ್ಣ ಹಂಗೆ ಚಾಕ್ಲೇಟ್ ಈ ಟೈಪಿನ ಅಂಗಡಿ ಮಾಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ಕಿರಾಣಿ ಎಲ್ಲ ಹಾಕೊಂಡಿದ್ದೆ. ನಿಮ್ಮಂಥದ್ದು ಒಂದು ಅಂಗಡಿ ಬೇಕು ಒಂದು ಊರಿಗೆ? ಹಾಂ ಬೇಕು ಸರ್. ಹೌದು ಬೇಕಾಗ್ತದೆ, ಪ್ರತಿದಿನ ನಾವು ಸಿದ್ದಾಪುರಕ್ಕೆ ಹೋಗಿ ತರಕಾಗಿಲ್ಲ. ಹೌದು ಹೌದು. ಹಾಗಾಗಿ ನಿಮಗೆ ಜನರ ಸಂಪರ್ಕನೂ ಬರುತ್ತೆ, ಮತ್ತೆ ಹಾಲು ಸಂಗ್ರಹ ಮಾಡ್ತೀರಿ, ಕೆ ಎಮ್ ಎಫ್ಗೆ ನೀವು ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಒಂದು ರೀತಿಯಿಂದ ಇಡೀ ಊರಿನ ಒಂದು ಒಂದು ಕುಟುಂಬನ ಇದ್ದಂಗೆ ಇಡೀ ಊರಲ್ಲ. ಹೌದು, ಯಾವುದು ಭೇದ ಭಾವ ಅಂತಂದು ಏನೇ ಇರಲ್ಲ, ಯಾವುದು ಇರಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ, ಹೊಂದ್ಕೊಂಡು ಹೋಗಿದ್ವಿ. ಊರಲ್ಲೂ ಎಲ್ಲ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ, ನಾವು ಅವ್ರ ಜೊತೆಗೆ ಬರೀತೇವೆ, ಚೆನ್ನಾಗಿದೆ ಸರ್. ಏನ್ ರಮೇಶ್ ಇಷ್ಟೆಲ್ಲ ಓಡಾಡ್ತಾನ, ಎಷ್ಟು ಓಡಾಡ್ತಾನ ಅಂತ ಹೇಳ್ತಾರೆ. ಹೌದು ಸರ್ ಅಂತಾರೆ, ಯಾವ ಕೆಲಸ ಮಾಡ್ಕೊಂತೀವಿ ಮಾರೆ, ನಿದ್ರೆ ಮಾಡ್ತೀವಲ್ಲೋ, ಆಶ್ಚರ್ಯ ಅನ್ಸುತ್ತೆ ನೀನ್ ಮಾಡೋದು ಕೆಲಸ ಹ್ಯಾಗ ಮೇಂಟೈನ್ ಮಾಡ್ತೀವೋ ನನಗೆ ಗೊತ್ತಾಗಲ್ಲ ಅಂತ ಎಲ್ಲ ನಮ್ಮ ಫ್ರೆಂಡ್ಸು ಮತ್ತೆ ಎಲ್ಲರು ನಮ್ಮ ಹಬ್ಬ ಬಂದವರು ಹೇಳ್ತಾರೆ ಸರ್. ಅದೊಂಥರ ಬೆನ್ನು ತಟ್ಟಿದಂಗೆ. ಹೌದೌದು ಸರ್, ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ ಮಾಡ್ರಿ ಅಂತ, ಯಾರು ಬಟ್ ಇಂಟ್ರೆಸ್ಟ್ ತೋರಿಸಲ್ಲ ಸರ್. ನೋಡ್ರಿ 65 ಮನೆ ಇದಾವೆ, ಕಬ್ಬು ಹಾಕೊಂಡು ಅಂತ ಈ ಆ ಕೆಲಸ ಜಾಸ್ತಿ ಮರೆಯ ಅಂತ. ಹಾಗಂತ ರೈತರಿಗೆ ಆ ಕೆಲಸ ಬಿಟ್ಟರೆ ಬೇರೆ ಕೆಲಸ ಏನಿದೆ ಸರ್? ಇದು ಇಲ್ಲ, ಎಲ್ಲ ಸ್ವಲ್ಪ ಭತ್ತ ಮತ್ತು ಅಡಿಕೆ ಸ್ವಲ್ಪ ಆಗುತ್ತೆ, ಅದನ್ನ ನಂಬಿಕೊಂಡು ಜೀವನ ಮಾಡ್ಸರ್ ಬಿಟ್ರೆ ಇತರೆ ಕಸುಬಿಗೆ ಯಾರು ಇಳಿಯಲ್ಲ ಸರ್. ಯಾಕಂದ್ರೆ ಎಲ್ಲರೂ ಇಳಿದಾವಾಗ ಒಂಥರ ಸಪೋರ್ಟ್ ಬರುತ್ತೆ. ಈಗ ನಾವು ಆಲೆ ಮನೆ ಮಾಡ್ತೀವಿ, ಕೊಬ್ಬು ಹಾಕಿದ್ವಿ, ಈಗ ಒಂದು 5-6 ಜನರು ಹಾಕಿದ್ದಿದ್ರೆ ಊರಲ್ಲೇ ಒಂದು ಆಲೆ ಮನೆ ಮಾಡ್ಬೋದಾಯ್ತು ಸರ್. ಇಂಟ್ರೆಸ್ಟ್ ತೋರಿಸಲ್ಲ ಬಟ್ ನೋಡ್ತಾರೆ, ಅದ್ರ ಲಾಭ ಇಲ್ಲ ಇದ್ರ ಲಾಭ ಇಲ್ಲ ಅಂತ ಹೇಳ್ಕೊಂತ ಓಡಾಡ್ತಾರೆ ಬಿಟ್ರೆ ಯಾರು ಇಂಟ್ರೆಸ್ಟ್ ಪಟ್ಟು ಬರಲ್ಲ. ಅವ್ರದ್ದು ಒಂದ್ ಸ್ವಲ್ಪ ಮತ್ತೆ ಕೈಯಾಗ ದುಡ್ಡು ಆಡ್ಲಿಕ್ಕೆ ಅವಕ್ಕೆಲ್ಲ ಕಷ್ಟಪಡ್ತಾರೆ. ಕಷ್ಟಪಡ್ತಾರೆ, ಕೆಲವು ಕೂಲಿ ಮಾಡ್ಲಿಕ್ಕೆ ಹೋಗ್ತಾರೆ ಖಾಲಿ ಇದ್ದಾವಾಗ, ಮತ್ತೆ ಅವ್ರ ಮನೆ ಕೆಲಸ ಮಾಡ್ಕೊತಾರೆ. ಇವಾಗೆಲ್ಲ ಎಲ್ಲದ್ರಲ್ಲೂ ರೈತರಿಗೆ ಸರ್ ಲಾಭದಾಯಕ ಬೆಳೆ ಯಾವುದೂ ಇಲ್ಲ ಅನ್ಸ್. ಯಾಕಂತಂದ್ರೆ ಈಗ ನಾವು ಭತ್ತಕ್ಕಂತೂ ಖರ್ಚು ಮಾಡೋದು ಬಹಳ ತುಂಬಾ ಜಾಸ್ತಿ ಆಗುತ್ತೆ, ಬಟ್ ಮಾರ್ಕೆಟ್ ಇಲ್ಲ, ಭತ್ತಕ್ಕೆ ತುಂಬಾ ರೇಟ್ ಕಡಿಮೆ. ಬರೀ ಒಂದು ಚೀಲ ನಾವು ಒಂದು ಕ್ವಿಂಟಲಿಗೆ 1100-1200 ರೂಪಾಯಿ ಅಂತಾರೆ ಸರ್. ಈಗ 1100-1200 ರೂಪಾಯಿ ಅನ್ನೂರಿಗೆ ನಾವು ಒಂದು ಕ್ವಿಂಟಲ್ ಭತ್ತ ಕೊಟ್ಟವಾಗ ಒಂದು ಸಂತೆಗೂ ಸಾಗಲ್ಲ. ರೈತರು ಈ ದೃಷ್ಟಿಯಿಂದ ಬಹಳ ನಷ್ಟ ಅನುಭವಿಸ್ತಾ ಇದ್ದಾರೆ ಸರ್. ಈಗ ಒಂದು ಆಳಿಗೆ ಊಟ ಕೊಟ್ಟು ಗಂಡಾಳಿಗೆ 500-600 ರೂಪಾಯಿ ಕೇಳ್ತಾರೆ. 500-600 ರೂಪಾಯಿ ಅವ್ರಿಗೆ ಕೊಟ್ಟರೆ ರೈತ ಏನು ಮಾಡ್ತಾನೆ ಸರ್? ಕೆಲವೊಂದ್ಸಲ ಅನಿವಾರ್ಯ ಆಗುತ್ತೆ, ಕೂಲಿ ಆಳು ಬೇಕೇ ಬೇಕು, ಅಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ತಗೊಳ್ಳೇಬೇಕಾಗುತ್ತೆ. ಲಾಭನ ನಷ್ಟನಾಗುತ್ತಿಲ್ಲ, ಕೆಲಸಕ್ಕಂತೂ ಬೇಕೇ ಬೇಕು. ಮಷಿನ್ ಅಂತವೆಲ್ಲ ಉಪಯೋಗಿಸ್ಬೇಕು. ಈಗ ದೊಡ್ಡ ಬೆಳೆಗಾರರು ಆದ್ರೆ ಈ ಧಾರವಾಡ ಹುಬ್ಳಿ ಕಡೆ ಎಲ್ಲ ದೊಡ್ಡ ದೊಡ್ಡ ಬೆಳೆಗಾರ. ಈಗ ಭತ್ತ ನಾಟಿ ಮಾಡೋ ಮಷಿನ್ ಇದೆ, ಕಟಾವು ಮಾಡೋ ಮಷಿನ್ ಇದೆ ಅಂತವು? ಅಲ್ಲ ಸರ, ಅವು ಮಷಿನ್ ಉಪಯೋಗಿಸಿದಾಗ ಖರ್ಚು ಜಾಸ್ತಿ ಬರುತ್ತೆ ನಮ್ಮಲ್ಲಿ. ಯಾಕಂದ್ರೆ ಈಗ ಕಟಾವು ಮಾಡ್ಲಿಕ್ಕೆ ನಮ್ಮಲ್ಲಿ ನೀರಿನ ಗದ್ದೆ ಜಾಸ್ತಿ, ನೀರು ಜಾಸ್ತಿ ನಮ್ಮ ಕಡೆ, ಮಳೆ ಜಾಸ್ತಿ ಆಗಿರೋದ್ರಿಂದ ನಾವು ಗದ್ದೆ ಕೊಯ್ಲಿಗೆ ಮಷಿನ್ ಉಪಯೋಗ ಮಾಡ್ಲಿಕ್ಕೆ ಆಗಲ್ಲ. ನಾಟಿ ಮಾಡಲಿಕ್ಕೆ ಈಗ 2-3 ಎಕರೆ 4 ಎಕರೆ ಇದ್ರೆ ಬರ್ಲಿಕ್ಕೂ ಇಂಟ್ರೆಸ್ಟ್ ಮಾಡ್ತಾರೆ, ಸ್ವಲ್ಪ ಮಷಿನ್ ತರಿಸೋದು ತರೋದು ಮತ್ತೆ ಕೊಳಿಸೋದು ಅದಕ್ಕೋಸ್ಕರ. ಈಗ ಸ್ವಲ್ಪ ಗದ್ದೆ ಆಗಿರೋದಕ್ಕಾಗಿ ಹೊಲ ತಂದಾಗ ನಮಗೆ ಖರ್ಚು ಜಾಸ್ತಿ ಆಗುತ್ತೆ. ಇಡೀ ಊರು ಎಲ್ಲರೂ ಗದ್ದೆ ಮಾಡ್ತಾ ಇರ್ತಾರೆ. ನಿಮ್ದೊಂದು ಮಷಿನ್ ಹತ್ತಂದ್ರೆ ಅವ್ರು ಬಾಡಿಗೆನೂ ಕೊಡಬಹುದು, ಮತ್ತೆ ಆಳಿನ ಖರ್ಚು ಕಡಿಮೆ ಮಾಡಬಹುದು. ಆಳಿನ ಖರ್ಚು ಅನ್ನೋದಕ್ಕಿಂತ ಸರ, ಈಗ ಅರ್ಧ ಎಕರೆ ಒಂದು ಎಕರೆ ಗದ್ದೆ ಇರೋರೇ ಜಾಸ್ತಿ ಆಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ತಾವು ಆಯ್ತು ಬೇರೆಯವ್ರ ಮನೆಗೆ ಹೋಗ್ತಾರೆ, ಅವ್ರು ಇವ್ರ ಮನೆಗೆ ಬರ್ತಾರೆ. ಅವಾಗ ಏನಾಗ್ತೈತೆ ಅಂತಂದ್ರೆ ನಾವು ಖರ್ಚು ಕಡಿಮೆ ಆಗುತ್ತಲ್ಲ ಸರ. ನಾವು ಎಲ್ಲದಕ್ಕೂ ಮಷಿನ್ನೇ ಅವಲಂಬನೆ ಮಾಡಿದ್ರೆ ಅವರಿಗೆ ಖರ್ಚು ಕೊಡ್ಲೇಬೇಕಲ್ವಾ, ಹಾಗಾಗುತ್ತೆ, ಹಂಗೆ ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಮಷಿನ್ ಅವಲಂಬನೆ ಮಾಡೋದು ಕಷ್ಟ. ಇಷ್ಟೆಲ್ಲನೂ ಮಾಡ್ತಾ ಇದ್ರಿ, ಜೀವನ ಅಂದ್ರೆ ಏನನ್ಸುತ್ತೆ? ಖುಷಿ ಬರೀ ನಾವು ಲಾಭದಲ್ಲೇ ನೋಡ್ಕೊಂತ ಹೋದ್ರೆ ಆಗಲ್ಲ. ಇವನ್ನೆಲ್ಲ ನಿಸರ್ಗದ ಮಧ್ಯೆ ಇರ್ತೀವಿ, ನಮ್ಮ ಮನೆಯೂ ಕೂಡ ದಿನಾನು ಫ್ರೆಶ್ ಆದಂಥ ತರಕಾರಿ ಸಿಗುತ್ತೆ. ಮತ್ತು ನಾವು ಮಾರಾಟ ಮಾಡಿದ್ದೀವಿ, ಅಲ್ಲಿ ಯೋಗ್ಯದ ಬೆಲೆಗೆ ಮಾರಾಟ ಮಾಡಿದ್ದೀವಿ. ಮತ್ತು ಅವ್ರಿಗೂ ಕೂಡ ಹೊಸ ತರಕಾರಿ, ಚಂದನ ತರಕಾರಿ ಕೊಟ್ಟಿವಿ, ಈ ರೀತಿ ಒಳ್ಳೆ ಕಬ್ಬು ಕೊಟ್ಟಿವಿ, ಒಳ್ಳೆ ಹಾಲು ಕೊಟ್ಟಿವಿ, ಇಂಥ ಖುಷಿನೂ ಇರುತ್ತೆ. ಹೌದು ಸರ್, ನಮ್ಮ ಖುಷಿ ಇರುತ್ತೆ ನಮಗೆ. ಮತ್ತು ನಮಗೆ ಕೃಷಿ ಜವಾಬ್ದಾರಿ ಬರುತ್ತಲ್ಲ ಸರ್. ನಾವೀಗ ಸಿದ್ದಾಪುರಕ್ಕೆ ಬರ್ತೇವೆ, ಏನಾದ್ರು ಒಂದು ಕೆಲಸ ಇದೆ ಅಂತ, ಟೈಮ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ ಸರ್ ನಮಗೆ. ನಾವು ಡೈರಿ ಸೆಕ್ರೆಟರಿ ಆಗಿರೋದ್ರಿಂದ ಡೈರಿಗೆ ಟೈಮ್ ಆಗಿಬಿಡುತ್ತೆ ಹೋಗ್ಬೇಕು. ಆಕಳು ಕರೆಯೋದಿದೆ, ಆಕಳು ಹಿಂಡ್ಕೊಂಡು ನಾವು ಡೈರಿಗೆ ಹೋಗ್ಬೇಕಲ್ವಾ. ಮತ್ತು ಜಮೀನು ಕೆಲಸಕ್ಕೆ ಈಗ ನಾನು ಇಲ್ಲಿ ವಿಸಿಟ್ ಕೊಡ್ಲಿಕ್ಕೆ ಬಂದಿದ್ರು, ಆ ಕೆಲಸ ಮಾಡ್ತಾನೆ ಇದ್ವಿ ಸರ್. ನಾವು ಇವಾಗ ತೋಟದ ಸ್ವಲ್ಪ ಅಡಿಕೆ ಗಿಡದ ಕೆಲಸ ಮಾಡಿದ್ರು, ಆಳು ಎರಡು ಜನ ಬಂದಿದ್ರ ಜೊತೆಗೆ ಅವ್ರನ್ನೆಲ್ಲ ಬಿಟ್ಟು ಬಂದಿದ್ವಿ. ಅನಿವಾರ್ಯ ಮಾಡಲೇಬೇಕಾಗುತ್ತೆ ನಮಗೆ ಇವೆಲ್ಲ. ಹೆಚ್ಚಿಗೆ ಕೃಷಿ ಮತ್ತು ಪ್ರತಿಯೊಂದು ಜವಾಬ್ದಾರಿ ಇದ್ದವಾಗ ಅನಾವಶ್ಯಕ ತಿರುಗಾಟ ಮಾಡೋದು, ಅನಾವಶ್ಯಕ ಫ್ರೆಂಡ್ಶಿಪ್ ಜೊತೆ ಬೆರೆಯೋದು ಇವೆಲ್ಲ ಕಡಿಮೆ ಆಗುತ್ತೆ. ಹಾಳು ಸಫಾರಿ ಅಂತಾರಲ್ಲ, ಅವೆಲ್ಲ ತುಂಬ ಕಡಿಮೆ ಆಗುತ್ತೆ. ಜವಾಬ್ದಾರಿ ಇರೋದಕ್ಕಾಗಿ ನಾವು ಎನಿ ಟೈಮು ಮನೆ ಕಡೆನೇ ಇರ್ತೇವೆ, ಯಾವುದೇ ಇದಕ್ಕೂ ಆಸ್ಪದ ಆಗಲ್ಲ ನಮಗೆ. ಅಂದ್ರೆ ಟೈಮ್ ಪಾಸು ಅಂತಿಂತವ್ ಏನು ಇರಲ್ಲ. ಇರಲ್ಲ. ಹೌದು ಸರ್. ಒಟ್ಟಾರೆ ಏನ್ ಹೇಳ್ತೀರಿ, ರೈತರು ಹೆಂಗಿರ್ಬೇಕು ಅಂತ ಹೇಳಿ ಬಯಸ್ತಾರೆ? ರೈತರು ಪ್ರತಿಯೊಬ್ಬರು ಜವಾಬ್ದಾರಿ ಅನ್ನೋದು ಬೇಕು ಸರ್. ಕೃಷಿ ಮಾಡಬೇಕು. ಈಗ ಕೃಷಿಯ ಲಾಭ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ರೆ ಯಾವುದ್ರಲ್ಲೂ ಲಾಭ ಅಲ್ಲ, ಸುಮ್ಮನೆ ಕೈ ಕೊಟ್ಟು ಕೂತ್ರಾಗಲ್ಲ. ನಾವೊಬ್ಬ ಕೃಷಿಗಾಗಿ ಕೃಷಿ ಎಲ್ಲ ಯಾವುದು ಲಾಭನೋ ಲಕ್ಷಣ ಗೊತ್ತಿಲ್ಲ, ಜವಾಬ್ದಾರಿತವಾಗಿ ಪ್ರತಿಯೊಂದು ಕೆಲಸನೂ ಮಾಡಬೇಕು, ನೋಡಬೇಕು. ಎಲ್ಲರೂ ಕೃಷಿ ಯಾರು ಮಾಡಿದಿದ್ರೆ ಅಲ್ಲಿ ಹೋಗಿ ವಿಸಿಟ್ ಕೊಡಬೇಕು. ಅವ್ರು ನೋಡಿದಾಗ ಅವ್ರು ಹೇಗೆ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಮಾಹಿತಿ ತಿಳ್ಕೊಂಡು ನಾವು ಮಾಡಿದವಾಗ ನಾವು ಮಾಡಬೇಕು ಅಂತ ಒಂದು ಹುಮ್ಮಸ್ಸು ಬರುತ್ತೆ. ಒಂದ್ಸಲ ಮಾಡಿದವಾಗ ಮತ್ತೊಂದು ಬೇರೆ ಬೇರೆ ಟೈಪ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಬರ್ತಿತ್ತು. ಅವಾಗಿನ ಖುಷಿನೂ ಆಗುತ್ತೆ ಕೃಷಿ ಮಾಡಿದವಾಗ. ಮತ್ತೆ ನಾವು ನಮ್ದೇ ಆಗಿರೋದ್ರಿಂದ ನಾವು ಯಾರ ಹತ್ರ ಹೇಳಿಸ್ಕೊಳಂಗಿಲ್ಲ ಸರ. ಉದಾಹರಣೆ, ನಾವು ಕೃಷಿ ಮಾಡ್ತಾ ಇದ್ವಿ, ಸರ್ಕಾರದ್ರೆ ಹೇಳಿದ ತಕ್ಷಣ ಬಂದ್ವಿ. ಅದೇ ಒಂದು ಆಫೀಸ್ ಲೈನಲ್ಲಿ ಇರಲಿ, ಒಂದು ನೌಕರಿ ಮಾಡ್ತಾ ಇದ್ದವಾಗಾದ್ರೆ ಯಾರು ಕರೆದ್ರೆ ತಕ್ಷಣ ಬರೋಕ್ಕಾಗಲ್ಲ ಸರ. ಈಗ ನಮ್ಮ ಕೆಲಸ ಮುಗಿದ್ರೆ ನಾವು ತಕ್ಷಣ ಹೋಗಿ ನಮ್ಮ ಕೆಲಸ ವಿಸಿಟ್ ಮಾಡ್ಬೋದು. ಒಳ್ಳೇದು ರಮೇಶ್, ಒಬ್ಬ ರೈತಾಗಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಪ್ರಯೋಗ ಮಾಡೋದು. ಜೀವನ ಅಂದರೆ ಮಾಡ್ಕೋವಂತ ಖುಷಿ ಪಡೋದು, ನಾವು ಮಾಡುವಂಥ ಕೆಲಸದಲ್ಲೇ ಖುಷಿ ಪಡೋದು ಇದೆಯಲ್ಲ, ಅದು ದೊಡ್ಡ ಮಾತು. ಇಷ್ಟೆಲ್ಲ ಅನುಭವನ ಹಂಚಿಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಸಮಗ್ರ ಕೃಷಿ ಅನುಭವ ಈ ವಿಷಯವಾಗಿ ಸಿದ್ದಾಪುರದ ರಮೇಶ್ ಗೇರಿಯ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಡಿಗೆ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಸಂಬಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ. ಸಂಭಾಳಿಸುತ್ತೆ ಸಾಗೋಣ ಬಾಳ ಪಥದಲ್ಲಿ, ಸಂಭಾಳಿಸುತ್ತೆ ಸಾಗೋಣ ಬಾಳ ಪಥದಲ್ಲಿ, ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ. ನಮಸ್ಕಾರ ಗೆಳೆಯರೇ, ನಾವು ಮತ್ತೆ ಬಂದಿದ್ದೇವೆ ನಿಮಗಿಷ್ಟವಾದ ಕಾರ್ಯಕ್ರಮ ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿಯೊಂದಿಗೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಇದನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಗೆಳೆಯರೇ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ನಾಗರಿಕರ ಒಳಿತಿಗಾಗಿ ಬಹಳಷ್ಟು ಕಲ್ಯಾಣಕಾರಿ ಯೋಜನೆಗಳನ್ನು ನಡೆಸುತ್ತಿದೆ. ಇದರಲ್ಲಿ ನಶಾಮುಕ್ತಿ, ಹಿರಿಯ ನಾಗರಿಕರ ಕಲ್ಯಾಣ, ಪರಿಶಿಷ್ಟ ಜಾತಿಗಳು ಮತ್ತು ಹಿಂದುಳಿದವರ ಉತ್ಥಾನ ಹಾಗೂ ಪ್ರಗತಿ ಮುಂತಾದ ಸಮಾಜದ ಎಲ್ಲಾ ವರ್ಗಗಳ ಕಲ್ಯಾಣಕಾರಿ ಯೋಜನೆಗಳು ಸೇರಿವೆ. ಸಮಾಜ ಕಲ್ಯಾಣದ ಈ ಶ್ಲಾಘನೀಯ ಕೆಲಸಗಳ ಜೊತೆ ಜೊತೆ ಸಮಾಜದಲ್ಲಿ ಹರಡುತ್ತಿರುವ ನಶಾದ ಪಿಡುಗನ್ನು ದೂರ ಮಾಡಲು ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ನಶಾಮುಕ್ತ ಭಾರತ ಅಭಿಯಾನವನ್ನು ಪೂರ್ತಿ ಕಟಿಬದ್ಧತೆಯೊಂದಿಗೆ ನಡೆಸಲಾಗುತ್ತಿದೆ. ನಶಾಮುಕ್ತ ಅಭಿಯಾನ ಸೋಷಿಯಲ್ ಹಾಗೂ ಇತರ ಚಟುವಟಿಕೆಗಳ ಮೂಲಕ ಈ ತನಕ ದೇಶದಲ್ಲಿ 1 ಕೋಟಿಗಿಂತಲೂ ಅಧಿಕ ಜನರನ್ನು ತಲುಪಿದೆ ಹಾಗೂ 13,000 ಆಯ್ದ ಮತ್ತು ತರಬೇತಿ ಪಡೆದ ವಾಲಂಟಿಯರ್ ಈ ಅಭಿಯಾನದಲ್ಲಿ ತಮ್ಮ ಸೇವೆಗಳನ್ನು ಒದಗಿಸುತ್ತಿದ್ದಾರೆ. ಜೊತೆಗೆ 46 ಲಕ್ಷಕ್ಕೂ ಅಧಿಕ ಯುವಜನರು ಈ ಅಭಿಯಾನದಲ್ಲಿ ವಿಭಿನ್ನ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. 4,000ಕ್ಕೂ ಅಧಿಕ ಯುವ ಮಂಡಲಗಳು, NYKS ಮತ್ತು NSS ವಾಲಂಟಿಯರ್ಸ್ ಹಾಗೂ ಯೂತ್ ಕ್ಲಬ್ಸ್ ಈ ಅಭಿಯಾನದಲ್ಲಿ ತೊಡಗಿವೆ. ಗೆಳೆಯರೇ, ನಮ್ಮ ಇಂದಿನ ಕತೆ ಕೂಡ ನಶಾದ ಘಟನೆ ಮೇಲೆ ಆಧಾರಿತವಾಗಿದೆ. ಈ ಪಿಡುಗು ಸಮಾಜದ ಯಾವುದೇ ವರ್ಗಕ್ಕೂ ಉಂಟಾಗಬಹುದು. ಗೆಳೆಯರೇ, ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಕೇಳುತ್ತೇವೆ. ಸರಿಯಾದ ಉತ್ತರ ನೀಡಿದವರಿಗೆ ಸಿಗಬಹುದು 200 ರೂಪಾಯಿಗಳ ಬಹುಮಾನ. ಹಾಗಾಗಿ ಈ ಕಾರ್ಯಕ್ರಮವನ್ನು ಗಮನವಿಟ್ಟು ಕೇಳಿ. ಈಗ ತಲೆ ಮೇಲೆ ಬಿಸಿಲು ಬೀಳ್ತಿದೆ. ಬಿಸಿಲ ಎಲ್ಲಿದೆ ಬಿಸಿಲು? ನನಗಂತೂ ಕತ್ತಲೆ ಇರೋ ಹಾಗೆ ಕಾಣಿಸ್ತಿದ್ಯಲ್ಲೋ ಮಾರಾಯ. ಅಲ್ಲೇ ಕಡು, ಕಣ್ಣು ತೆರೆದ್ರೆ ತಾನೇ ಕಾಣೋದು. ನಿನ್ನೆ ರಾತ್ರಿ ನಶ ಮಾಡುವ ಕಾಂಪಿಟೇಷನ್ ಅಲ್ಲಿ ನೀನು ನಶ ಮಾಡೋದ್ರಲ್ಲಿ ಎಲ್ಲರನ್ನು ಸೋಲ್ಸ್ಬಿಟ್ಟಿಯಲ್ಲ. ಮನ ಮಾರಿ, ನಿಜಕ್ಕೂ ನನಗೇನು ಕಾಣಿಸ್ತಿಲ್ಲ. ನನಗೆ ಉಸಿರು ಕಟ್ತಿದೆ, ನಾನ್ ಸಾಯ್ತಿದ್ದೀನಿ ಅಂತ ಅನ್ಸ್ತಾ ಇದೆ. ಮನವಾರಿ, ಇವನೇನಾದ್ರೂ ಸತ್ತುಬಿಟ್ರೆ ಸಿಕ್ಕಾಕೊಳ್ತೀನಿ ನಾನು. ಒಂದ್ ಕೆಲಸ ಮಾಡ್ತೀನಿ, ಆಟೋ ಮಾಡಿ ಇವನ ಮನೆ ಓಣಿಯ ಹೊರಗೆ ಬಿಟ್ಬಿಡ್ತೀನಿ. ಅಲ್ಲಿ ತನಕ ಬದುಕಿದ್ರೆ ಸರಿ, ಸತ್ತ ಹೋದ್ರೆ ನನ್ನ ಹೆಸರಂತೂ ಬರೋದಿಲ್ಲ. ನಾವು ಹಲೋ ಹಲೋ ಹಲೋ, ನಾನು ಡಾಕ್ಟರ್ ನಶಾಮುಕ್ತಿ ಕೇಂದ್ರದಿಂದ ಮಾತಾಡ್ತಿದ್ದೀನಿ. ಡಾಕ್ಟರ್ ಸತ್ಯನ್ ಬೋಸ್, ನಾನು ರತನ ತಂದೆ ಮಿಸ್ಟರ್ ಪ್ರಕಾಶ್ ಜೊತೆ ಮಾತಾಡ್ಬೇಕಾಗಿತ್ತು. ಹೌದು, ನಾನು ಪ್ರಕಾಶ್ ಮಾತಾಡ್ತಿದ್ದೀನಿ. ಡಾಕ್ಟರ್ ಹೇಳಿ, ಏನಾಗ್ಬೇಕು ನನ್ನಿಂದ? ಒಂದ್ ಕೆಲಸ ಮಾಡಿ, ಆದಷ್ಟು ಬೇಗ ಸರ್ಕ್ಯುಲರ್ ರೋಡ್ ನಲ್ಲಿರುವ ನಶಾಮುಕ್ತಿ ಕೇಂದ್ರಕ್ಕೆ ಬನ್ನಿ. ನಿಮ್ಮ ಮಗ ರತನ್ ಅನ್ನು ಪೊಲೀಸರು ಬಹಳ ನಶಾದ ಸ್ಥಿತಿಯಲ್ಲಿ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದಾರೆ. ಸರಿ ಸರಿ, ನಾನು ಈಗಲೇ ಬರ್ತೀನಿ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ನಾನು ಪ್ರಕಾಶ್, ರತನ್ನ ತಂದೆ. ನನ್ ಮಗ ಈಗ ಹೇಗಿದ್ದಾನೆ? ಪರಿಸ್ಥಿತಿ ಏನು ಅಂದ್ರೆ ಅಪಾಯದಿಂದ ಹೊರ ಬಂದಿದ್ದಾನೆ. ಆದ್ರೆ ಅವನ ಈ ಸ್ಥಿತಿಗೆ ಬಂದದ್ ಹೇಗೆ ಡಾಕ್ಟ್ರೆ? ನೋಡಿ, ನಶಾದ ಓವರ್ ಡೋಸ್ ತಗೊಂಡಿದ್ದ ನಿಮ್ಮ ಮಗ ಅವನನ್ನು ಆಟೋದಲ್ಲಿ ಕರ್ಕೊಂಡು ಬಂದು ರಸ್ತೆ ಬದಿಲಿ ಯಾರು ಬಿಟ್ಟು ಹೋದ್ರಂತೆ. ಪೊಲೀಸರಿಗೆ ಧನ್ಯವಾದ ಹೇಳ್ಬೇಕು, ಇನ್ನು ಸಮಯ ಇರುವಾಗ ಅವನನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರು, ಇಲ್ಲಾಂದ್ರೆ 30 ಮಿನಿಟ್ನಲ್ಲಿ ಪ್ರಾಣ ಹೋಗ್ತಿತ್ತು. ಓ ದೇವ್ರೆ, ಎಲ್ರನ್ನು ಕಾಪಾಡಪ್ಪ ಡಾಕ್ಟರ್ ಸಾಹೇಬ್ರೆ. ರತನ್ ಹುಷಾರಾಗ್ಬೋದಲ್ಲ? ಹಾ, ಆದ್ರೆ ಅವನು ಪೂರ್ತಿಯಾಗಿ ಹುಷಾರಾಗೋದಕ್ಕೆ 2-3 ತಿಂಗಳು ಇಲ್ಲೇ ಇರ್ಬೇಕಾಗುತ್ತೆ. ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಡಾಕ್ಟರ್ ಸಾಹೇಬ್ರೆ? ನನಗಿರೋದು ಸಣ್ಣದೊಂದು ಕಿರಾಣಿ ಅಂಗಡಿ. ನೀವು ಚಿಂತೆ ಮಾಡಬೇಡಿ, ನಶಾಮುಕ್ತಿ ಕೇಂದ್ರ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಸಿಗುವ ಹಣಕಾಸು ಸಹಾಯದಿಂದ ನಡೀತದೆ. ಔಷಧ, ಚಿಕಿತ್ಸೆ, ಊಟ, ತಿಂಡಿ ಎಲ್ಲವೂ ಈ ನಶಾಮುಕ್ತಿ ಕೇಂದ್ರದಲ್ಲಿ ಉಚಿತವಾಗಿ ಸಿಗುತ್ತೆ. ಹೌದೇನು, ಇಲ್ಲಿ ಬೇರೆ ಏನೇನು ಸೌಲಭ್ಯಗಳಿವೆ ಈ ನಶಾಮುಕ್ತಿ ಕೇಂದ್ರದಲ್ಲಿ? ಇಲ್ಲಿ ಮೆಡಿಕಲ್ ಆಫೀಸರ್ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು, ಯೋಗ ಕಲಿಸುವವರು ಮತ್ತು ಮನೋರೋಗ ತಜ್ಞರುಗಳ ತಂಡ ಇದೆ. ಮನೋರೋಗ ತಜ್ಞರು ಯಾಕಾಗಿ ಡಾಕ್ಟರ್ ಸಾಹೇಬ್ರೆ? ಅದ್ಯಾವ ಮಾನಸಿಕ ಟೆನ್ಷನ್ ಅಥವಾ ಗೊಂದಲದಿಂದಾಗಿ ವ್ಯಕ್ತಿ ನಶಾ ಮಾಡೋದಕ್ಕೆ ತೊಡಗಿದ್ದಾರೆ ಅಂತ ತಿಳಿತೀವಿ. ಯಾಕೆಂದ್ರೆ ಅವರ ನಶಾ ಬಿಡಿಸೋದಕ್ಕೆ ಆಗ ಸುಲಭ ಆಗುತ್ತೆ. ಒಳ್ಳೇದು ಒಳ್ಳೇದು. ಈಗ ನಾನು ನನ್ನ ಮಗನನ್ನು ನೋಡಬಹುದಾ? ಓ ಧಾರಾಳ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ದೇಶದಲ್ಲಿ 272 ಜಿಲ್ಲೆಗಳಲ್ಲಿ ನಶಾ ಮುಕ್ತಿ ಅಭಿಯಾನವನ್ನು ನಡೆಸ್ತಾ ಇದೆ. ಇದರ ಅಡಿಯಲ್ಲಿ 500ಕ್ಕಿಂತಲೂ ಅಧಿಕ ನಶಾ ಮುಕ್ತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ನಶಾಕ್ಕೆ ಒಳಗಾದವರನ್ನು ನಶಾ ಮುಕ್ತಗೊಳಿಸಲು ಈ ಕೇಂದ್ರಗಳು ಕೆಲಸ ಮಾಡುತ್ತಿವೆ. ಈ ಕೇಂದ್ರಗಳ ಸಹಾಯದಿಂದ ಈ ತನಕ ಅನೇಕ ಜನರನ್ನು ನಶಾ ಮುಕ್ತಗೊಳಿಸಲಾಗುತ್ತಿದೆ. ಸಮಾಜ ಮತ್ತು ಕುಟುಂಬ ಕೂಡ ನಶಾ ಪೀಡಿತರ ಜೊತೆಗಿದ್ದು ಅವರನ್ನು ನಶಾ ಮುಕ್ತಗೊಳಿಸಲು, ಚಿಕಿತ್ಸೆಗೆ ಒಳಪಡಿಸಲು ಸಹಾಯ ಮಾಡಬೇಕು. ರತನ್, ಹೇಗಿದ್ಯಪ್ಪ ನೀನು? ನಾನ್ ಚೆನ್ನಾಗಿದ್ದೀನಪ್ಪ, ನನ್ನನ್ನ ಕ್ಷಮಿಸಿಯಪ್ಪ. ಇವತ್ ನನಗೆ ಅರ್ಥ ಆಯ್ತು, ನಾನು ಸುಧಾರಣೆ ಆಗ್ಬೇಕು ಅಂತಾನೆ ನೀವು ನನ್ನನ್ನು ಬೈತಿದ್ದದ್ದು, ಗದರಿಸ್ತಿದ್ದದ್ದು ಅಂತ. ನನ್ನ ಜೀವನ ಸುಧಾರಣೆಗಾಗಿ ನೀವು ತೋರಿಸ್ತಿದ್ದ ಪ್ರೀತಿ ಚಿಂತೆ ಅದು ಅಂತ ನನಗೆ ಆಗ ಅರ್ಥ ಆಗಿರ್ಲಿಲ್ಲಪ್ಪ. ನಾನು ನಶಾದ ಕತ್ತಲ ಬಾವಿಗೆ ಬೀಳ್ತಾ ಹೋದೆ. ನನ್ನನ್ನು ಕ್ಷಮಿಸಿಪ್ಪ. ರತ್ನನ್, ಒಬ್ಬ ತಂದೆ ಮಗನ ಒಳಿತನ್ನೇ ಬಯಸ್ತಾನಪ್ಪ. ದೇವ್ರ ದಯ, ನಿನ್ನ ಪ್ರಾಣ ಉಳಿತು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗಕ್ಕೆ ಧನ್ಯವಾದ ಹೇಳಬೇಕು. ಅದರಿಂದಾಗಿಯೇ ನಿನ್ನ ಪ್ರಾಣ ಉಳಿದಿದೆಯಪ್ಪ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ಆರ್ಥಿಕ ಸಹಯೋಗದಿಂದ ದೇಶದಲ್ಲಿ ನಶಾಮುಕ್ತಿ ಕೇಂದ್ರಗಳನ್ನು ನಡೆಸಲಾಗುತ್ತಿದೆ. ನ್ಯಾಷನಲ್ ಟೋಲ್ ಫ್ರೀ ಡ್ರಗ್ ಡಿ ಎಡಿಕ್ಷನ್ ಹೆಲ್ಪ್ಲೈನ್ ನಂಬರ್ ಕೂಡ ನಿಮಗೆ ತಿಳಿಸ್ತೀವಿ. ಉಚಿತ ಹೆಲ್ಪ್ಲೈನ್ ನಂಬರ್ 144446. ಈ ನಂಬರ್ಗೆ ಕರೆ ಮಾಡಿ ನಶಾಮುಕ್ತಿ ಕೇಂದ್ರ ಕುರಿತಾದ ಎಲ್ಲಾ ಮಾಹಿತಿ ಪಡೆಯಬಹುದು. ಸರಿ ಗೆಳೆಯರೇ, ಈಗ ಮನೋರಂಜನೆಗಾಗಿ ಕೇಳೋಣ ಒಂದು ಹಾಡು. ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ, ಕನಸಿಗಿರಲಿ ನನಸಿಗಿರಲಿ. ಈ ಕಾರ್ಯಕ್ರಮದ ಬಗ್ಗೆ ನೀವು ಯಾವುದೇ ಸಲಹೆ ನೀಡ ಬಯಸಿದ್ರೆ ಅಥವಾ ಯೋಜನೆಗೆ ಸಂಬಂಧಿಸಿದ ಮಾಹಿತಿ ಬೇಕಾದ್ರೆ ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜಾಯಿಂಟ್ ಸೆಕ್ರೆಟರಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸ ದೆಹಲಿ 1100001. ಗೆಳೆಯರೆ, ಈಗ ಸಮಯ ಇಂದಿನ ಕಥೆಯ ಮೇಲಾಧಾರಿತ ಪ್ರಶ್ನೆಯನ್ನ ಕೇಳುವುದಕ್ಕಾಗಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದವರಿಗೆ 200 ರೂಪಾಯಿಗಳ ನಗದು ಬಹುಮಾನ ಸಿಗಲಿದೆ. ನೀವು ನಿಮ್ಮ ಉತ್ತರದ ಜೊತೆಗೆ ನಿಮ್ಮ ಪೂರ್ತಿ ಹೆಸರು, ವಿಳಾಸ, ಟೆಲಿಫೋನ್ ನಂಬರ್ ಹಾಗೂ ನಿಮ್ಮ ಭಾಷೆಯನ್ನು ಸ್ಪಷ್ಟ ಶಬ್ದಗಳಲ್ಲಿ ಬರೆಯಿರಿ. ಇಂದಿನ ಪ್ರಶ್ನೆ: ರತನನ್ನು ಬನುವಾರಿ ಏನು ಮಾಡಿದ? ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿ. ರತನನ್ನು ಬನುವಾರಿ ಏನು ಮಾಡಿದ? ನಿಮ್ಮ ಉತ್ತರದಲ್ಲಿ ಎಪಿಸೋಡ್ ನಂಬರ್ 73. ನಮ್ಮ ವಿಳಾಸ: ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ 69, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ವಿಳಾಸವನ್ನ ಮತ್ತೊಮ್ಮೆ ಕೇಳಿ: ಸಂಭಾಳಿಸುತ್ತಾ ಹೋಗಿ ಜೀವನದ ಹಾದಿ, ಎಪಿಸೋಡ್ ನಂಬರ್ 73, ಪೋಸ್ಟ್ ಬಾಕ್ಸ್ ನಂಬರ್ 10745, ಪೋಸ್ಟ್ ಆಫೀಸ್ ರೋಹಿಣಿ, ಸೆಕ್ಟರ್ 7, ದೆಹಲಿ 11085. ಗೆಳೆಯರೆ, ನೀವು ಉತ್ತರವನ್ನು ಇಮೇಲ್ ಮೂಲಕವೂ ನಮಗೆ ಕಳುಹಿಸಬಹುದು. ನಮ್ಮ ಇಮೇಲ್ ವಿಳಾಸ mosjsrp@gmail.com. ಇಮೇಲ್ ನಲ್ಲಿ ಎಪಿಸೋಡ್ ನಂಬರ್ ಅಗತ್ಯವಾಗಿ ಬರೆಯಿರಿ. ಹೌದು, ನಮ್ಮ ಇಮೇಲ್ ಐಡಿ ಬರ್ಕೊಳ್ಳಿ, mosjsrp@gmail.com. ಸರಿಯಾದ ಉತ್ತರ ನೀಡಿದವರಿಗೆ ಲಕ್ಕಿ ಡ್ರಾದ ಮೂಲಕ ಸಿಗಲಿದೆ 200 ರೂಪಾಯಿಗಳ